ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಸೂರ್ಯೋದಯಕ್ಕೆ ಮೊದಲು ಅರುಣೋದಯ ಆಗುವಂತಹ ವಿಚಾರವನ್ನು ಹಾಗೂ ಅಚೀನೆ ಅಂತನ್ನುವ ಒಂದು ಮರ ಇದೆ, ಅದನ್ನ ಯಾರು ಪತ್ತೆ ಹಚ್ಚುವುದಕ್ಕೆ ಸಾಧ್ಯವಿಲ್ಲ ಅಂತನ್ನುವ ವಿಚಾರವನ್ನ ಹೀಗೆ ಇಂತಹ ವಿಚಾರಗಳನ್ನೆಲ್ಲ ಹೇಳಿದಾಗ ಮಾಸ್ಟರ್ ಮಹಾಶಯ ಸುಮ್ಮನೆ ಕುಳಿತು ಭಾವಿಸಲಾರಂಭಿಸಿದನಂತೆ. ಅದನ್ನು ಅವನೇ ಬರೆದುಕೊಳ್ತಾನೆ. ಪರಮಹಂಸರು ಅರುಣೋದಯ ಕಾಲದ ಸೂರ್ಯ, ಅಚೀನೆ ಅಂತನ್ನುವ ಗಿಡ ಇವುಗಳ ವಿಷಯವಾಗಿ ಹೇಳಿದ್ರಲ್ಲ, ಏನು ಅವರು ಅವತಾರ ಪುರುಷನನ್ನು ಸೂಚಿಸಿದ್ರೇನು? ನರಲೀಲೆ ಅನ್ನೋದು ಇದೇ ಏನು? ಪರಮಹಂಸರೇ ಅವತಾರ ಪುರುಷರೇನು? ಅದಕ್ಕಾಗಿಯೇ ತಮ್ಮ ಸಾಂಗೋಪಾಂಗಿಗಳನ್ನ ನೋಡೋದಕ್ಕೆ ಅತ್ಯಂತ ಕಾತರರಾಗಿ ಕುಟೀರದ ಚಾವಣಿಗೆ ಹತ್ತಿ ಕೂಗ್ತಾ ಇದ್ರೇನು? ಏನ್ರೋ, ಎಲ್ಲಿದ್ದೀರೋ, ಬೇಗ ಬಂದ್ರೋ ಅನ್ನೋದಾಗಿ ಮಾಸ್ಟರ್ ಮಾಷಿಯ ಈ ರೀತಿಯಲ್ಲಿ ಆಲೋಚನೆ ಮಾಡಿದ್ದಂತೆ. ಮಾಸ್ಟರ್ ಮಾಷಿಯ ಇನ್ನು ಆಲೋಚನೆ ಮಾಡೋದಕ್ಕೇನಿದೆ? ಈಗಾಗಲೇ ಶ್ರೀರಾಮಕೃಷ್ಣರೊಂದಿಗೆ ಹಲವಾರು ತಿಂಗಳು, ಸುಮಾರು 2-3 ವರ್ಷವೇ ಆಯಿತು ಒಡನಾಡಿ. ಅವರೆಲ್ಲ ಅದ್ಭುತವಾದಂತಹ ಸ್ಥಿತಿಗಳನ್ನು ಗುರುತಿಸಿ ಗಮನಿಸಿ ಅನುಭವಿಸಿ ಅವರು ಅವತಾರ ಅಂತ ಹೇಳ್ತಕ್ಕಂತಹ ಒಂದು ಸ್ಥಿತಿ ಒಪ್ಪಿಕೊಳ್ಳೋದಕ್ಕೆ ಅವನು ಆಗಲೇ ಸಿದ್ಧನಾಗಿದ್ದಾನೆ, ಅವನ ಮನಸ್ಸು ಸಿದ್ಧವಾಗಿದೆ. ಇನ್ನು ಶ್ರೀರಾಮಕೃಷ್ಣರು ಕೊಟ್ಟಂತಹ ಸೂಚನೆಯ ಮೂಲಕ ಇವನು ಅವತಾರ ಅಂತ ತಿಳ್ಕೊಳ್ಬೇಕಾದೇನಿದೆ? ಆದರೆ ಹೊಸ ಹೊಸ ಮಾತನ್ನ ಹೇಳಿದಾಗ, ಉದಾಹರಣೆಗೆ ಅಚೀನೆ ಅಂತನ್ನುವ ಮರ, ಅದರ ಕುರಿತಾಗಿ ಹೇಳಿದಾಗ ಇವನು ಭಾವಿಸ್ತಾನೆ. ಇವನು ಆ ರೀತಿಯಲ್ಲಿ ಭಾವಿಸುವುದರ ಮೂಲಕ ಬಾಕಿ ಉಳಿದವರು ಕೂಡ ಭಾವಿಸುವಂತಾಗಲಿ ಅಂತನ್ನುವ ಸೂಚನೆ ಕೊಟ್ಟನೇನು ಅಂತ ನಾವು ಹೇಳಬಹುದು. ಮಾರನೇ ದಿನ ಪರಮಹಂಸರು ಕಾಳಿ ದೇವಾಲಯದ ಆಗ್ನೇಯ ವರಾಂಡದ ಮೆಟ್ಟಿಲ ಮೇಲೆ ಕುಳಿತಿದ್ದಾರೆ. ಅವರ ಹತ್ತಿರ ರಾಖಾಲ, ಮಾಸ್ಟರ್ ಮಹಾಶಯ ಹಾಜರ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣ ತಮ್ಮ ಬಾಲ್ಯಕಾಲದ ಜೀವನದ ಸಂಬಂಧವಾಗಿ ಮಗುವಿನ ಹಾಗೆ ಹೇಳಿಕೊಳ್ಳುತ್ತಿದ್ದಾರೆ ಅಂತ ಮಾಸ್ಟರ್ ಮಹಾಶಯ ಬರೀತಾ ಇದ್ದಾನೆ. ಬಾಲ್ಯದ ವಿಷಯವಾಗಿ ಹೇಳುವಾಗಲೂ ಕೂಡ ಅದೇ ಬಾಲ್ಯಾವಸ್ಥೆಗೆ ಹೋಗಿ ಹೇಳ್ತಾ ಇದ್ದಾರೆ ಅನ್ನುವ ಹಾಗೆ ಮಗುವಿನ ಉಪಾಧಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಮಾಸ್ಟರ್ ಮಹಾಶಯ ಬರೀತಾನೆ. ಮಹಾಜ್ಞಾನಿಯೊಬ್ಬ ಮಗುವಿನೋಪಾದಿಯಲ್ಲಿ ಮಾತನಾಡ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನು ಕೇಳೋದಕ್ಕೆ ಎಷ್ಟು ಆಸ್ವಾದಮಯವಾಗಿರುತ್ತದೆ ಅಂತನ್ನೋದನ್ನ ಇಲ್ಲಿ ಅವನು ಅನುಭವಿಸ್ತಾ ಇದ್ದಾನೆ. ಆದ್ರಿಂದ ಆ ವಾಕ್ಯವನ್ನ ಹಾಕಿದ್ದಾನೆ. ಭಗವಂತ ಅಂದ್ರೆ ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತು ಭಯದಿಂದ ಅವನನ್ನ ಸಮೀಪಿಸುವಂತಹ ಪ್ರಯತ್ನ ಮಾಡ್ತೇವೆ. ಆದರೆ ಆ ಭಗವಂತನು ಯಾರು, ಆ ಭಗವಂತನನ್ನು ಅನುಭವಿಸಿದಾರೋ ಅವರಿಗೂ ಗೊತ್ತು, ಆ ಭಗವಂತ ಕೇವಲ ಮಗುವಿನ ಉಪಾಧಿಯಲ್ಲಿ, ಮಗುಗಳ ಮಾಣಿಕ್ಯ ಆತ. ಶ್ರೀರಾಮಕೃಷ್ಣರು ಆ ಮಾತನ್ನು ಹಲವಾರು ಸಲ ಹೇಳಿದ್ದನ್ನು ನಾವು ಕೇಳ್ತಾ ಇದ್ದೇವೆ. ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಕ್ಕಂಥ ಒಂದು ಮಾತು ಬಹಳ ಪ್ರಸಿದ್ಧವಾದ್ದು. ಯಾರು ನಿಜವಾದ ಅರ್ಥದಲ್ಲಿ ವಿದ್ಯಾವಂತನೋ ಅವನು ವಿನಯಶೀಲನಾಗಿರುವುದೇ ಅವನು ವಿದ್ಯಾವಂತನಾಗಿರುವುದಕ್ಕೆ ಸಾಕ್ಷಿ ಅಂತ ಸುಭಾಷಿತ ಹೇಳುತ್ತೆ. ಯಾರಿಗೆ ಸಾಕ್ಷಾತ್ಕಾರವಾಗಿದೆಯೋ ಅವರು ಮಗುವಿನೋಪಾದಿಯಲ್ಲಿ ಇರೋದೇ ಸಾಕ್ಷಿ. ಯಾತಕ್ಕೆ ಸ್ವಯಂ ಭಗವಂತನೇ ಮಗುವಿನೋಪಾದಿಯಲ್ಲಿ ಇರುವಂತಹವನಾದ್ರಿಂದ ಅವನ ಗುಣವನ್ನೇ ಭಾವಿಸಿ ಅವನೇ ಆಗಿ ಅವನಂತೆಯೇ ಆಗಿಬಿಡ್ತಾನೆ. ಮಗುವಿನೋಪಾದಿಯಲ್ಲಾಗುತ್ತೆ. ಹೀಗೆ ತಮ್ಮ ಬಾಲ್ಯದ ಘಟನೆಯನ್ನ ಮಗುವಿನೋಪಾದಿಯರು ಹೇಳಿ, ಆದ್ರೆ ಏನೇನು ಹೇಳಿದ್ರು ಅಂತನ್ನೋದನ್ನು ಮಾತ್ರ ಈ ಮಾಸ್ಟರ್ ಮಹರ್ಷಿಯ ಬಯಲೇ ಇಲ್ಲ. ಮುಂದೆ ಬೇರೆ ಬರ್ಕೊಂಡು ಹೊರಟು ಬಿಡಿದ್ರು. ಮುಚ್ಚಂಜೆ ಪರಮಹಂಸರು ತಮ್ಮ ಕೊಠಡಿಗೆ ಹಿಂತಿರುಗಿ ಬಂದು ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ ಅಂತ ಈ ರೀತಿಯಲ್ಲಿ ಶುರು ಮಾಡೋಣ. ನಮ್ಮನ್ನು ಬಹಳ ನಿರಾಶೆ ಮಾಡಿಬಿಟ್ಟ ಮಾಸ್ಟರ್ ಮಹಾಶಯ. ಏನ್ ಹೇಳಿದ್ರು ಅಂತ ಒಂದು ನಾಲ್ಕು ಘಟನೆ ಹೋಗ್ಲಿ, ಒಂದು ಎರಡು ಘಟನೆಯನ್ನಾದ್ರೂ ಹೇಳೋದು ಬೇಡವೇ? ಅವ್ರು ಯಾತಕ್ಕೆ ಬರೀಲ್ವೋ? ಊಹಿಸೋದು ಕಷ್ಟ. ಆದರೆ ನಾವೇನು ಚಿಂತೆ ಪಡಬೇಕಾಗಿಲ್ಲ. ಯುಗಾವತಾರ ಶ್ರೀರಾಮಕೃಷ್ಣದ ಮೊದಲ ಸಂಪುಟದಲ್ಲಿ ಮೊದಲ ಭಾಗದಲ್ಲಿ ಶ್ರೀರಾಮಕೃಷ್ಣರ ಎಲ್ಲ ಬಾಲಲೀಲೆಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಅತ್ಯಂತ ಅದ್ಭುತವಾದಂತಹ ಬಾಲಲೀಲೆಗಳು ಅವೆಲ್ಲ. ಒಂದೊಂದು ಬಾಲಲೀಲೆಯೂ ಕೂಡ ಒಂದೊಂದು ಪಾಠವನ್ನೇ ನಮಗೆ ಕಲಿಸುವಂತೆ ಇವೆ. ಆದ್ರಿಂದ ಅದನ್ನೆಲ್ಲ ಅಲ್ಲಿ ನೋಡ್ಕೊಳ್ಬಹುದು ಅಂತನ್ನುವ ದೃಷ್ಟಿಯಿಂದ ಬಹುಶಃ ಮಾಸ್ಟರ್ ಮಹಾಶಯ ಬರೀಲಿಲ್ಲ ಅಂತ ಕಾಣುತ್ತೆ. ಮುಚ್ಚಂಜೆ ಪರಮಹಂಸರು ತಮ್ಮ ಕೊಠಡಿಗೆ ಹಿಂತಿರುಗಿ ಬಂದು ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಸಮಾಧಿಸ್ಥರಾಗಿ ಆ ಅವಸ್ಥೆಯಲ್ಲಿಯೇ ಭಗವತಿಯೊಡನೆ ಮಾತುಕತೆ ಆಡ್ತಾ ಇದ್ದಾರೆ. ಈಗ ಹೇಳ್ತಾ ಇದ್ದಾರೆ, ತಾಯೇ ಈ ಗೊಂದಲವೆಲ್ಲ ಯಾಕೆ? ನಾನು ಅಲ್ಲಿಗೆ ಹೋಗಲೇಬೇಕೇನೋ? ಕರೆದುಕೊಂಡು ಹೋದ್ರೆ ಬರ್ತೇನೆ. ಪರಮಹಂಸರು ಒಬ್ಬ ಭಕ್ತನ ಮನೆಗೆ ಹೋಗಬೇಕಾಗಿತ್ತು, ಅದಕ್ಕಾಗಿ ಭಗವತಿಯಿಂದ ಅಪ್ಪಣೆ ಪಡೆದುಕೊಳ್ತಾ ಇದ್ದಾರೇನೋ ಅಂತ ಮಾಸ್ಟರ್ ಮಹಾಶಯ ಬರೀತಾ ಇದ್ದಾನೆ. ಇವನೇ ಊಹಿಸಿ ಬರೆಯೋದು. ಆದರೆ ಇವನು ಊಹಿಸಿದ್ದೆಲ್ಲ ಸರಿ, ಬರೀ ಊಹನೆ ಮಾತ್ರ ಅಲ್ಲ. ಯಾವುದೋ ಭಕ್ತನ ಮನೆಗೆ ಹೋಗಬೇಕಾಗಿದೆ, ಆ ಭಕ್ತ ಕರೆದಿದ್ದಾನೆ. ಹೋಗಬೇಕೋ ಬೇಡವೋ ಅಂತ ಅನ್ನೋದನ್ನು ತಾಯಿಯನ್ನು ಕೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಕೆಲವು ಭಕ್ತರ ಮನೆಗೆ ಹೋಗಬೇಕು ಅಂತಂದ್ರೆ ಅವ್ರ ತಾಯಿನ ಕೇಳಕ್ ಹೋಗೋದಿಲ್ಲ, ನೇರವಾಗಿ ನಾನೇ ಬರ್ತೀನಿ, ಹೊರಡೋಗೋಣ, ಹೊರಡೋಣ, ಗಾಡಿ ಏರ್ಪಾಡ್ ಮಾಡು ಅಂತ ಹೇಳ್ಬಿಡ್ತಾರೆ. ಆದರೆ ಇನ್ ಕೆಲವು ಭಕ್ತರ ವಿಷಯದಲ್ಲಿ ತಾಯಿಯ ಪರ್ಮಿಷನ್ ಬೇಕು. ಯಾತಕ್ಕೆ ಅಂದ್ರೆ ಅಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ಹೇಳ್ತಾ ಇದ್ರು, ನೋಡಿ ತಾಯಿ ಈ ಗೊಂದಲವೆಲ್ಲ ಯಾಕೆ? ನಾನು ಅಲ್ಲಿಗೆ ಹೋಗಲೇಬೇಕೇನೋ? ಕರೆದುಕೊಂಡು ಹೋದ್ರೆ ಬರ್ತೇನೆ. ಇನ್ ತಾಯಿನೇ ಕರೆದುಕೊಂಡು ಹೋಗ್ಬೇಕು ಅಲ್ಲಿಗೆ. ಅಂದ್ರೆ ಅಲ್ಲಿ ಯಾವುದೇ ಬಗೆಯ ಹೆಚ್ಚು ಕಡಿಮೆಗಳು ಆಗದೇ ಇರಲಿ, ತಾಯಿ ಇದ್ಬಿಡ್ತು ಅಂತ ಹೇಳಿದ್ರೆ ಇನ್ನೇನು ಹೆಚ್ಚು ಕಡಿಮೆ ಆಗೋದಿಲ್ಲ ಅಂತ ಅನ್ನೋ ದೃಷ್ಟಿ. ಅಂತೂ ಅದಕ್ಕಾಗಿ ಭಗವತಿಯ ಅಪ್ಪಣೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಈಗ ಮತ್ತೆ ಮಾಸ್ಟರ್ ಮಹಾಶಯ ಬರೀತಾ ಇದ್ದಾನೆ, ಬಹುಶಃ ಒಬ್ಬ ಆಪ್ತ ಭಕ್ತನ ಸಂಬಂಧವಾಗಿ ಇರಬೇಕು. ಭಗವತಿಯೊಡನೆ ಮತ್ತೆ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ತಾಯೇ ಆತನನ್ನ ಕಳಂಕ ವಿಹೀನನ್ನಾಗಿ ಮಾಡು. ಒಳ್ಳೆಯದು ತಾಯೇ, ಆತನಿಗೆ ಯಾಕೆ ಒಂದೇ ಅಂಶವನ್ನು ಕೊಟ್ಟಿದ್ದೀಯೇ? ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಮತ್ತೆ ಹೇಳ್ತಾ ಇದ್ದಾರೆ, ಓ ಈಗ ಅರ್ಥವಾಯಿತು, ಇಷ್ಟರಿಂದಲೇ ನಿನ್ನ ಕೆಲಸ ನೆರವೇರಿ ಬಿಡುತ್ತೆ ಅಲ್ವೇ? ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಡೀ ಅವರ ಜೀವನ, ಅವರ ಶಿಷ್ಯರ ಜೀವನ ಎಲ್ಲ ಓದ್ಕೊಳ್ಬೇಕಾಗುತ್ತೆ. ರಾಖಾಲ ಅವನಿಗೆ ಸಂಬಂಧಪಟ್ಟಂತೆ ಈ ಮಹತ್ವ ಅಂತ ನಾವು ಬ್ರಹ್ಮಾನುಭವಿ ಅಂತನೋ ಪುಸ್ತಕವನ್ನು ಓದಿದ್ರೆ ಗೊತ್ತಾಗುತ್ತೆ. ರಾಖಾಲ ಅಂತಂದ್ರೆ ನರೇಂದ್ರ ಹೇಗೋ ಹಾಗೆ. ನರೇಂದ್ರ ಲೋಕ ಶಿಕ್ಷಣಕ್ಕಾಗಿ ಶ್ರೀರಾಮಕೃಷ್ಣರಿಂದ ತರಬೇತಿಯನ್ನು ಪಡಿತಾ ಇದ್ರೆ ರಾಖಾಲ ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಶಕ್ತಿಯನ್ನು ಹೇರಿಕೊಂಡು ತನ್ಮೂಲಕ ಮುಂದೆ ನಿರ್ಮಾಣಗೊಳ್ಳಲಿರತಕ್ಕಂತಹ ಈ ರಾಮಕೃಷ್ಣ ಮಹಾಸಂಘವನ್ನ ಆಧ್ಯಾತ್ಮಿಕವಾಗಿ ಮುಂದುವರಿಸಿಕೊಂಡು ಹೋಗುವುದಕ್ಕೆ ಬೇಕಾದಂತಹ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಶಕ್ತಿಯನ್ನು ಅವನಲ್ಲಿ ಜಾಗೃತಗೊಳ್ಳುವಂತೆ ಮಾಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಶಕ್ತಿ ಇಲ್ಲದೆ ಯಾವ ಸಂಘ ಸಂಸ್ಥೆಗಳು ಕೂಡ ಮಂಗಳಮಯವಾಗಿ ನಡೆಯೋದಿಲ್ಲ, ಮಂಗಳಮಯವಾಗಿ ನಡೆದಿತ್ತು ಅಷ್ಟೇನೆ. ಸ್ವಾಮಿ ಬ್ರಹ್ಮಾನಂದರು ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಭಾಷೆಯಲ್ಲಿ ಸ್ಪಿರಿಚುವಲ್ ಡೈನಮೋ, ಡೈನಮೋ ಅಂತ ಅನ್ನೋದಕ್ಕೇನು ಕನ್ನಡ ಶಬ್ದ, ಅದ್ಯಾದಕ್ಕೆ ಕನ್ನಡ ಶಬ್ದಕ್ಕೆ ಹುಡುಕ್ಬೇಕು, ಡೈನಮೋ ಅಂದ್ರೆ ಅರ್ಥ ಆಗತ್ತೆ, ಅದನ್ನ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ತುಪ್ಪ ಅಂದ್ರೆ ಏನು ಅಂತ ಕೇಳಲೇಬಾರದು, ಯಾಕೆಂದ್ರೆ ಅರ್ಥವಾಗಿರುತ್ತೆ, ಕೇಳಿದ್ದಕ್ಕೊಂದು ಅರ್ಥ ಹೇಳ್ಬಿಡ್ತಾನೆ ಅವನು. ಘೃತ ಅಂತ ಏನರ್ಥ ಆಗುತ್ತೆ? ತುಪ್ಪ ಅಂದ್ರೆ ಅರ್ಥ ಆಗದೆ ಇರೋರು, ಇನ್ನು ಘೃತ ಅಂದ್ರೆ ಏನರ್ಥ ಆಗುತ್ತೆ? ಡೈನಮೋ ಅಂತಂದ್ರೆ ಅರ್ಥ ಆಗುತ್ತೆ, ಸ್ಪಿರಿಚುವಲ್ ಡೈನಮೋ, ಆಧ್ಯಾತ್ಮಿಕ ಡೈನಮೋ ಅಂತ ಅದರ ಅನುವಾದ. ಸ್ವಾಮಿ ವಿವೇಕಾನಂದರು ಈ ಸ್ವಾಮಿ ಬ್ರಹ್ಮಾನಂದರ ಬಗ್ಗೆ ಆ ತರ ಹೇಳಬೇಕಾದ್ರೆ ಇನ್ನೆಂಥದ್ದಿರಬೇಕು. ಆದರೆ ಅಂತಹ ಡೈನಮೋ ಕೂಡ ಜಗನ್ಮಾತೆಯ 16 ಅಂಶಗಳಲ್ಲಿ, ಷೋಡಶ ಅಂಶಗಳಲ್ಲಿ ಒಂದು ಅಂಶ ಮಾತ್ರ, ಜಗನ್ಮಾತೆಯ 16 ಅಂಶಗಳಲ್ಲಿ ಒಂದು ಅಂಶ ಮಾತ್ರ ಈ ರಾಖಾಲನಿಗೆ ಬಂದಿದೆ ಅಷ್ಟೇನೆ. ಆ ಒಂದು ಅಂಶ ಬಂದದನ್ನ ಶ್ರೀರಾಮಕೃಷ್ಣರು ಗುರುತಿಸಿ ಹೇಳ್ತಾ ಇದ್ದಾರೆ, ಜಗದ್ ಮಾತೆಗೆ ಹೇಳ್ತಾ ಇದ್ದಾರೆ, ಏನಮ್ಮ ಅವನಿಗೆ ಕೇವಲ ಒಂದೇ ಅಂಶ ಸಿಕ್ಕಿದೆಯಲ್ಲ ಸಾಕೆ, ಇಂಥ ಮುಂದೆ ಇಡೀ ಲೋಕೋತ್ತರವಾದಂತಹ ಈ ರಾಮಕೃಷ್ಣ ಮಹಾಸಂಘ ತಿರುತಕ್ಕಂತಹದ್ದು ನಡೀಬೇಕಾಗಿದೆಯಲ್ಲ, ಇಡೀ ಜಗತ್ತಿಗೆ ಜಗತ್ತೇ ಒಪ್ಪಿಕೊಳ್ಳಬೇಕಾದಂತಹ ಒಂದು ಮಹಾಸಂಘ ನಡೀಬೇಕಾಗಿದೆಯಲ್ಲ, ಏನು ಹುಡುಗಾಟ ಐತೆ? ಹಳೆಯ ಸಂಪ್ರದಾಯದವರೆಲ್ಲರೂ ಕೂಡ ಈ ಹೊಸ ಸಂಪ್ರದಾಯವನ್ನ ಏಕಾಏಕಿ ಒಪ್ಪಿಕೊಳ್ಳುವಂತೆ ಮಾಡಬೇಕಾದ್ರೆ ಆಧ್ಯಾತ್ಮಿಕ ಶಕ್ತಿಯ ಆವಿರ್ಭಾವ ಅಲ್ಲಿ ಇಲ್ಲದೆ ಹೋದ್ರೆ ಆಗೋದಿಲ್ಲ. ಕೇವಲ ಶಾಸ್ತ್ರವಾಕ್ಯಗಳು ಹಿಂದಿರ್ಲಿಲ್ವೇನೋ, 4 ವೇದ, 6 ಶಾಸ್ತ್ರ, 18 ಪುರಾಣ, 2 ಇತಿಹಾಸ ಇರಲಿಲ್ವೇನೋ, ಎಲ್ಲ ಇದ್ದು ಆದರೂ ಕೂಡ ಎಲ್ಲರೂ ಕೂಡ ಮಾಂಕ್ಸ್ ಆಗೋದು ಬರಲಿ, ಮರಿ ಮಂಕುಗಳಾಗಿದ್ರಲ್ಲ ಯಾತಕ್ಕೆ? ಆಧ್ಯಾತ್ಮಿಕ ಶಕ್ತಿ ಅಂತ ಇರತಕ್ಕಂತಹದ್ದು ಶ್ರೀ ಶಂಕರಾಚಾರ್ಯರ ಭಾಷೆಯಲ್ಲಿ ಹೇಳೋದಿದ್ರೆ ಕಾಲದ ಪರಿಣಾಮದಿಂದ, ಮಹತ್ತರವಾದ ಕಾಲದ ಪರಿಣಾಮದಿಂದ ಕ್ಷಯಿಸಿತು, ಕ್ಷೀಣವಾಯಿತು. ಯಾವಾಗ ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳತಕ್ಕಂತಹದ್ದು ಕ್ಷೀಣಿಸ್ತದೋ ಶಾಸ್ತ್ರವಾಕ್ಯಗಳೆಲ್ಲ ಕೇವಲ ರಸರಹಿತ ವಾಕ್ಯಗಳಾಗುತ್ತವೆ ಅಷ್ಟೇನೆ, ಜೀವರಹಿತ ಶಕ್ತಿರಹಿತ ವಾಕ್ಯಗಳಾಗುತ್ತವೆ ಅಷ್ಟೇನೆ. ಸ್ವಾಮಿ ವಿವೇಕಾನಂದರು, ಶ್ರೀರಾಮಕೃಷ್ಣರು ಅದೇ 4 ವೇದ, 6 ಶಾಸ್ತ್ರ, 18 ಪುರಾಣ, ಉಪನಿಷತ್ತುಗಳು, ಇವುಗಳೆಲ್ಲದಕ್ಕೂ ಹೊಸ ಉಸಿರನ್ನು ಕೊಡೋದಕ್ಕೋಸ್ಕರ ಬಂದರು. ಅವರು ಉಸಿರಿದ್ದರಿಂದ ಇವುಗಳೆಲ್ಲ ಮತ್ತೆ ಜೀವಂತವಾಗಿವೆ. ಆದ್ರಿಂದಲೇ ಇವತ್ತೆಲ್ಲ ಉಪನಿಷತ್ತುಗಳು, ಭಗವದ್ಗೀತೆ ಅಂತ ಹೇಳತಕ್ಕಂತಹದ್ದು ವಿಶೇಷ ಪ್ರಮಾಣದಲ್ಲಿ ಉಪನ್ಯಾಸಗಳ ಮೂಲಕ ಎಲ್ಲ ಪ್ರಚಾರಕ್ಕೆ ಬರ್ತಾ ಇವೆ. ಎಲ್ಲ ಅದನ್ನು ಕೇಳೋದಕ್ಕೆ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರಿಂದ ಈ ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಪ್ರತಿಯೊಂದು ಕಾರ್ಯದ, ಪ್ರತಿಯೊಂದು ಅಧ್ಯಯನದ, ಪ್ರತಿಯೊಂದು ತಿಳುವಳಿಕೆಯ ಹಿನ್ನೆಲೆಯಲ್ಲಿ ಇರಬೇಕಾಗುತ್ತೆ. ಮುಂದೆ ಈ ರಾಮಕೃಷ್ಣ ಮಹಾಸಂಘವನ್ನ ನಡೆಸಲಿರತಕ್ಕಂತಹ ರಾಜ ಮಹಾರಾಜ್ ಅಂತ ಸ್ವಾಮಿ ಬ್ರಹ್ಮಾನಂದರಿಗೆ ಹೆಸರು. ರಾಜ ಅವನು, ನಮ್ಮ ರಾಜ ಅಂತ ಕರೀತಾರೆ. ಶ್ರೀರಾಮಕೃಷ್ಣರೇ ಸೂಚ್ಯವಾಗಿ ಹೇಳಿರ್ತಾರೆ. ಅವನಿಗೆ ಒಂದು ರಾಜ್ಯವನ್ನು ಆಳುವಂತಹ ಶಕ್ತಿ ಇದೆ ಅಂತ. ಸುಮ್ಮನೆ ಒಂದು ಮಾತು ಹೇಳಿಬಿಟ್ರು. ಆ ಮಾತನ್ನು ತೆಗೆದುಕೊಂಡು ನರೇಂದ್ರ ಅಲ್ಲೇ ಇದ್ದವನು, ಓಹೋ ಹೀಗೋ ಸಮಾಚಾರ, ಹಾಗಾದ್ರೆ ಅವನು ನಿನ್ಮೇಲೆ ನಾವು ರಾಜನಂತ ರಾಜ ಅಂತಲೇ ಕರೆಯೋಣ ಅಂತ ಕರೆದು ಕರೆದು ಇವತ್ತು ರಾಮಕೃಷ್ಣ ಮಿಷನ್ನಲ್ಲಿ ರಾಮಕೃಷ್ಣ ಮಹಾಸಂಘದಲ್ಲಿ ಸ್ವಾಮೀಜಿ ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದರು. ಮಹಾರಾಜ್ ಅಂತ ಹೇಳಿದ್ರೆ ರಾಜ ಮಹಾರಾಜ್ ಸ್ವಾಮಿ ಬ್ರಹ್ಮಾನಂದನ್ನ ರಾಜ ಮಹಾರಾಜ ಅಂದ್ರೆ ಕರೆಯುವಂತಹದ್ದು ಪ್ರಚಲಿತವಾಗಿಬಿಡ್ತು. ರಾಜನಂತೆ ಅವರು ಇದ್ರು, ರಾಜನಂತೆ ಇಡೀ ರಾಮಕೃಷ್ಣ ಆಶ್ರಮ ಮತ್ತು ಮಿಷನ್ ಇದರ ಕಾರ್ಯ ಚಟುವಟಿಕೆಗಳನ್ನ ಇಲ್ಲಿರ್ತಕ್ಕಂತಹ ಸಾಧು ವರ್ಗವನ್ನ ಬ್ರಹ್ಮಚಾರಿ ವರ್ಗವನ್ನ ಸರಿಯಾದ ರೀತಿಯಲ್ಲಿ ಮುನ್ನಡೆಸಿಕೊಂಡು ಬಂದರು. ಅದು ಶ್ರೀರಾಮಕೃಷ್ಣ ಇಲ್ಲಿ ಆ ದರ್ಶನದಿಂದ ಕಾಣ್ತಾರಲ್ಲ, ಜಗನ್ಮಾತೆಯ ಷೋಡಶ ಕಲೆಯ ಒಂದೇ ಒಂದು ಕಲೆ, ಒಂದೇ ಒಂದು ಅಂಶದ ಪರಿಣಾಮ. ಆ ಒಂದು ಅಂಶವೇ ಜಗತ್ತನ್ನು ಆಳುವಂತಹ ಶಕ್ತಿಯನ್ನು ಕೊಡಬೇಕಾದ್ರೆ ಇನ್ನು ಉಳಿದ 15 ಶಕ್ತಿಗಳು ಕೂಡ ಆ ವ್ಯಕ್ತಿಯಲ್ಲಿ ಇಳಿದು ಬಂತು ಅಂತ ಹೇಳಿದ್ರೆ ಎಂಥದ್ದಿರಬಹುದು. ಓ ಈಗ ಅರ್ಥವಾಯಿತು, ಇಷ್ಟದಿಂದಲೇ ನಿನ್ನ ಕೆಲಸ ನೆರವೇರಿಬಿಡುತ್ತೆ ಅಲ್ವೇ ಅಂತ ಜಗನ್ಮಾತೆ ಹೇಳಿದಂತಹ ಒಂದು ಉತ್ತರದಿಂದ ಇವರು ಸಮಾಧಾನ ಪಟ್ಟುಕೊಳ್ತಾರೆ. ಬಳಿಕ ಮಾಸ್ಟರ್ ಮಹಾಶಯ ಬರೀತಾನೆ, ಅದೇ ಅವಸ್ಥೆಯಲ್ಲಿ ಶ್ರೀರಾಮಕೃಷ್ಣರು ಅದೇ ಅವಸ್ಥೆಯಲ್ಲಿ ಭಾವಾವಸ್ಥೆಯಲ್ಲಿ ಭಕ್ತರನ್ನು ಸಂಬೋಧಿಸಿ ಹೇಳ್ತಾ ಇದ್ದಾರೆ, ಯಾರು ಬ್ರಹ್ಮನೋ ಆತನೇ ಶಕ್ತಿ, ಆತನನ್ನೇ ನಾನು ಭಗವತಿ ಅನ್ನೋದಾಗಿ ಕರೀತಾ ಇರೋದು. ಯಾವಾಗ ಆತ ನಿಷ್ಕ್ರಿಯನೋ ಆಗ ಆತನನ್ನ ಬ್ರಹ್ಮ ಅಂತ ಕರೀತೇನೆ. ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯ ಮಾಡುವಾಗ ಆತನನ್ನೇ ಶಕ್ತಿ ಅಂತ ಕರೀತೇನೆ. ನೀರು ಕೆಲವು ವೇಳೆ ಸ್ಥಿರವಾಗಿರುತ್ತೆ, ಇನ್ನು ಕೆಲವು ವೇಳೆ ಅಲೆಗಳಿಂದ ಕೂಡಿ ಇರುತ್ತೆ. ಹಾಗೆ ಇದು ಕೂಡ ಶಕ್ತಿಯ ಲೀಲೆಯಿಂದಲೇ, ಆದ್ಯಾ ಶಕ್ತಿಯ ಲೀಲೆಯಿಂದಲೇ ಅವತಾರದ ಉತ್ಪತ್ತಿ. ಆದ್ಯಾ ಶಕ್ತಿಯಿಂದ, ಆದ್ಯಾ ಶಕ್ತಿಯ ಲೀಲೆಯಿಂದಲೇ ಅವತಾರದ ಉತ್ಪತ್ತಿ ಅಂತ ಹೇಳಿದರು. ಈ ಒಂದು ವಾಕ್ಯವನ್ನ ನಾವು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಅಥವಾ ಹಾಗೆ ಗುಳುಂ ಅಂತ ನುಂಗೋದು ಅಷ್ಟು ಒಳ್ಳೆಯದಲ್ಲ. ಇವತ್ತು ನಾವು ದೇವದೇವಿಯರ ಹೆಸರಿನಲ್ಲಿ ಬಡಿದಾಡಿಕೊಳ್ತಾ ಇದ್ದೇವೆ. ಈ ಬಡಿದಾಟಕ್ಕೆ ಏನೂ ಅರ್ಥವಿಲ್ಲ ಅಂತ ಹೇಳ್ತಕ್ಕಂಥದ್ದು ಶ್ರೀರಾಮಕೃಷ್ಣರ ಈ ಒಂದು ಮಾತಿನಿಂದ ನಮ್ಮ ಗಮನಕ್ಕೆ ಬರಬೇಕು. ಆಲೋಚನೆ ಮಾಡಿದರೆ ಮಾತ್ರ ಬರುತ್ತೆ. ಸುಮ್ಮನೆ ಗುಳುಕ್ ಗುಳುಕು ನುಂಗಿದ್ರೆ ಅಜೀರ್ಣವಾಗಿ ಹೊರಟು ಹೋಗ್ತಾ ಇರುತ್ತೆ. ಪ್ರತಿಯೊಂದು ವಾಕ್ಯವನ್ನೂ ಆಲೋಚನೆ ಮಾಡಬೇಕು. ಕನಿಷ್ಠ ಪಕ್ಷ ಕೆಲವು ಇಂತಹ ಪ್ರಮುಖವಾದಂತಹ ವಾಕ್ಯವನ್ನಾದರೂ ವಿಶೇಷವಾಗಿ ಆಲೋಚನೆ ಮಾಡಬೇಕು. ಆದ್ಯಾ ಶಕ್ತಿ, ಅವಳ ಲೀಲೆ, ಈ ಅವತಾರಗಳೆಲ್ಲ ರಾಮ ಕೃಷ್ಣ ನರಸಿಂಹ ಈ ಎಲ್ಲವೂ ಕೂಡ ವಿಷ್ಣುವಿನ ಅಂಶ, ವಿಷ್ಣುವೇ ಶ್ರೇಷ್ಠ. ನಮ್ಮ ವಿಷ್ಣುವನ್ನು ಬಿಟ್ಟರೆ ಇನ್ಯಾರೂ ಇಲ್ಲ. ಕೊನೆಗೆ ನೋಡಿದ್ರೆ ಆ ವಿಷ್ಣು ಯಾರೋ, ಈ ಕಾಳಿಯೂ ಅವಳೆ. ಆ ವಿಷ್ಣು ಯಾರೋ, ಈ ಶಿವನು ಅವನೇ. ಈ ಶಿವ ಯಾರೋ, ಆ ಚತುರ್ಮುಖ ಬ್ರಹ್ಮನು ಅವನೇ. ಬಗೆ ಬಗೆಯಾಗಿ ಹೇಳಿದರೂ ಕೂಡ ನಾವು ಆ ಭೇದ ಬುದ್ಧಿಯನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ಸಿದ್ಧರಿಲ್ಲ. ದೇವಿ ಭಾಗವತದಲ್ಲಿ ಬಹಳ ಸ್ವಾರಸ್ಯವಾಗಿ ಆದ್ಯಾ ಶಕ್ತಿಯೇ ಎಲ್ಲ ಅವತಾರವನ್ನು ತಾಳಿದ್ದಾಳೆ ಅಂತನ್ನೋದರ ವರ್ಣನೆ ಬರುತ್ತೆ. ಹಂಸಯುಕ್ತ ವಿಮಾನಸ್ಥೆ ಬ್ರಹ್ಮಾಣಿ ರೂಪಧಾರಿಣಿ ಕೌಶಾಂಭಕ್ಷರಿಕೆ ದೇವಿ ನಾರಾಯಣಿ ನಮೋಸ್ತುತೆ. ತ್ರಿಶೂಲಚಂದ್ರಾಹಿಧರೆ ಮಹಾವೃಷಭವಾಹಿನಿ ಮಾಹೇಶ್ವರಿ ಸ್ವರೂಪೇಣ ನಾರಾಯಣಿ ನಮೋಸ್ತುತೆ. ಮಯೂರ ಕುಕ್ಕುಟ ವೃತೆ ಮಹಾಶಕ್ತಿ ಧರೇ ನಘೆ, ಕೌಮಾರಿ ರೂಪ ಸಂಸ್ಥಾನೆ ನಾರಾಯಣಿ ನಮೋಸ್ತುತೆ. ಶಂಖ ಚಕ್ರ ಗದಾಶಾರ್ಂಗ ಗೃಹೀತ ಪರಮಾಯುಧೇ, ಪ್ರಸೀದ ವೈಷ್ಣವೀ ರೂಪೇ ನಾರಾಯಣಿ ನಮೋಸ್ತುತೆ. ಹಂಸಯುಕ್ತ ವಿಮಾನಸ್ತೆ ಬ್ರಹ್ಮಾಣಿ ರೂಪಧಾರಿಣಿ ಕೌಶಾಂಭಕ್ಷರಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಹೇ ನಾರಾಯಣಿ, ಬ್ರಹ್ಮಾಣಿ ರೂಪದಿಂದ ಹಂಸಯುಕ್ತವಾದ ವಿಮಾನದಲ್ಲಿ ಕುಳಿತು ಕಮಂಡಲುವಿನಿಂದ ದರ್ಭೋದಕವನ್ನು ಪ್ರೋಕ್ಷಿಸುತ್ತ ಶತ್ರುಗಳನ್ನು ನಾಶ ಮಾಡುವ ನಿನಗೆ ನಮಸ್ಕಾರ. ಚತುರ್ಮುಖ ಬ್ರಹ್ಮ ಅವನು ಗಂಡು ಅಂತನ್ನುವ ಅರ್ಥದಲ್ಲಿ ಚತುರ್ಮುಖ ಬ್ರಹ್ಮ. ಅವನಿಗೆ ಒಬ್ಬ ಹೆಂಡತಿ ಇದ್ರೆ ಅವಳಿಗೇನ್ ಹೆಸರು? ಅವಳಿಗೆ ಬೇರೆ ಹೆಸರೇನಿಲ್ಲ, ಬ್ರಹ್ಮಾಣಿ. ಅಲ್ಲೇ ಅಭೇದ ಅಂತ ಗೊತ್ತಾಗುತ್ತೆ. ಆ ಆದ್ಯ ಶಕ್ತಿ ಅಂತ ಹೇಳ್ತಕ್ಕಂಥದ್ದೇ ಈ ಬ್ರಹ್ಮರೂಪವನ್ನು ತಂದುಕೊಂಡಿದೆ ಅಂತ ಗೊತ್ತಾಗುತ್ತೆ. ತ್ರಿಶೂಲ ಚಂದ್ರಾಹಿಧರೆ ಮಹಾವೃಷಭ ವಾಹಿನಿ ಮಾಹೇಶ್ವರಿ ಸ್ವರೂಪೇಣ ನಾರಾಯಣಿ ನಮೋಸ್ತುತೆ. ಹೇ ನಾರಾಯಣಿ, ತ್ರಿಶೂಲ, ಅರ್ಧಚಂದ್ರ, ಸರ್ಪ ಇವುಗಳನ್ನು ಧರಿಸಿ ಮಾಹೇಶ್ವರಿ ರೂಪದಿಂದ ಮಹಾವೃಷಭ ವಾಹಿನಿಯಾಗಿರುವ ನಿನಗೆ ನಮಸ್ಕಾರ. ಅದೇ ನಾರಾಯಣಿ, ಅದೇ ಆದ್ಯಾಶಕ್ತಿ ಇಲ್ಲಿ ಮಾಹೇಶ್ವರಿ ಸ್ವರೂಪದಿಂದ ಅವತಾರ ತಾಳ್ತಾ ಇದ್ದಾಳೆ. ಮಹೇಶ್ವರ ಬೇರೆ, ಮಾಹೇಶ್ವರಿ ಬೇರೆ ಅಲ್ಲ. ಅದು ಸ್ತ್ರೀಲಿಂಗ, ಸ್ತ್ರೀ ವಾಚನ, ಸ್ತ್ರೀಲಿಂಗ ವಾಚನ, ಇದು ಪುಲ್ಲಿಂಗ ವಾಚನ ಅಷ್ಟೇ. ಮಯೂರ ಕುಕ್ಕುಟ ವೃತೆ ಮಹಾಶಕ್ತಿ ಧರೇ ನಗೆ, ಕೌಮಾರಿ ರೂಪ ಸಂಸ್ಥಾನಿ ನಾರಾಯಣಿ ನಮೋಸ್ತುತೆ. ಹೇ ನಾರಾಯಣಿ, ನವಿಲು ಕುಕ್ಕುಟಗಳಿಂದ ಕೂಡಿರುವವಳು, ನಿತ್ಯ ಶುದ್ಧಳು, ಮಹಾಶಕ್ತಿಯನ್ನು ಧರಿಸಿರುವವಳು, ಕುಮಾರನ ಶಕ್ತಿ ಸ್ವರೂಪಳು ಆದ ನಿನಗೆ ನಮಸ್ಕಾರ. ಆ ಸ್ಕಂದನಿಗೆ ಹೆಸರು ಕುಮಾರ. ಅವಳೇ ಸ್ತ್ರೀಲಿಂಗದಲ್ಲಿ ಕೌಮಾರಿ, ಏನ್ ವ್ಯತ್ಯಾಸ ಆಯಿತು? ಅದೇ ನಾರಾಯಣಿಯೇ ಈ ಕುಮಾರನೂ ಆಗಿದ್ದಾನೆ, ಇದೇ ಕೌಮಾರಿಯೂ ಆಗಿದ್ದಾಳೆ. ಶಂಖಚಕ್ರ ಗದಾ ಶಾರ್ಂಗ ಗೃಹೀತ ಪರಮಾಯುಧೆ ಪ್ರಸೀದ ವೈಷ್ಣವೀ ರೂಪೇ ನಾರಾಯಣಿ ನಮೋಸ್ತುತೆ. ಹೇ ನಾರಾಯಣಿ, ನಮ್ಮಲ್ಲಿ ಪ್ರಸನ್ನಳಾಗು. ಶಂಖಚಕ್ರ ಗದೆ ಶಾರ್ಂಗ ಮುಂತಾದ ಆಯುಧಗಳನ್ನು ಧರಿಸಿರುವವಳು, ವಿಷ್ಣುವಿನ ಶಕ್ತಿ ಸ್ವರೂಪಳು ಆದ ನಿನಗೆ ನಮಸ್ಕಾರ. ಗ್ರಹೀತೋಗ್ರ ಮಹಾಚಕ್ರೇ ದಂಷ್ಟೋದ್ಧೃತ ವಸುಂಧರೇ ವರಾಹ ರೂಪಿಣಿ ಶಿವೇ ನಾರಾಯಣಿ ನಮೋಸ್ತುತೆ. ಹೇ ನಾರಾಯಣಿ, ವರಾಹ ರೂಪವನ್ನು ಧರಿಸಿ ಮಹಾಚಕ್ರವನ್ನು ಹಿಡಿದು ಕೋರೆಹಲಿನಿಂದ ನೀರಿನಲ್ಲಿ ಮುಳುಗಿರುವ ಭೂಮಿಯನ್ನು ಉದ್ಧರಿಸಿದ ಮಂಗಳ ಸ್ವರೂಪಳಾದ ನಿನಗೆ ನಮಸ್ಕಾರ. ಅದೇ ನಾರಾಯಣಿಯೇ ಈ ವರಾಹ ಅವತಾರ ತಾಳಿತ್ತು. ನೃಸಿಂಹರೂಪೇಣೋಗ್ರೇಣ ಹಂತುಂ ದೈತ್ಯಾನ್ ಕೃತೋದ್ಯಮೇ ತ್ರೈಲೋಕ್ಯ ಪ್ರಾಣ ಸಹಿತೆ ನಾರಾಯಣಿ ನಮೋಸ್ತುತೆ. ಹೇ ನಾರಾಯಣಿ, ಉಗ್ರವಾದ ನರಸಿಂಹ ರೂಪದಿಂದ ರಾಕ್ಷಸರನ್ನು ಸಂಹರಿಸುವುದಕ್ಕೆ ಉದ್ಯಮಶೀಲಾದ ಮತ್ತು ತ್ರಿಲೋಕ ಸಂರಕ್ಷಣೆಯಲ್ಲಿ ನಿರತಲಾಗಿರುವ ನಿನಗೆ ನಮಸ್ಕಾರ. ನೃಸಿಂಹ ಅವತಾರ ಕೂಡ ಅವಳ ಶಕ್ತಿಯ ಇನ್ನೊಂದು ಆವಿರ್ಭಾವ. ಕಿರೀಟಿನಿ ಮಹಾವಜ್ರೇ ಸಹಸ್ರನಯನೋಜ್ವಲೇ ವೃತ್ರ ಪ್ರಾಣಹರೇ ಚೈಂದ್ರಿ ನಾರಾಯಣಿ ನಮೋಸ್ತುತೆ. ಹೇ ನಾರಾಯಣಿ, ಕಿರೀಟ ಮತ್ತು ಮಹಾವಜ್ರಗಳನ್ನು ಧರಿಸಿ ಸಹಸ್ರ ನಯನಗಳಿಂದ ಪ್ರಜ್ವಲಿತವಾದ ವೃತ್ರಾಸುರನನ್ನು ಸಂಹಾರ ಮಾಡಿದ ಇಂದ್ರಶಕ್ತಿ ಸ್ವರೂಪಳಾದ ನಿನಗೆ ನಮಸ್ಕಾರ. ದೇವೇಂದ್ರ ಆ ವೃತ್ರಾಸುರನನ್ನು ಸಂಹಾರ ಮಾಡಿದ್ದು ಅಂತ ನಾವು ಕೇಳಿದ ಕಥೆ ಪ್ರಕಾರ. ಆದರೆ ಇಲ್ಲಿ ಏನು ಹೇಳಲಾಗ್ತಾ ಇದೆ, ವೃತ್ರ ಪ್ರಾಣ ಹರಳಾದಂತಹ ಐಂದ್ರಿ ನೀನೇ ಅಂತ. ಐಂದ್ರಿ ಅಂದ್ರೆ ಇಂದ್ರನ ಹೆಂಡತಿ ಅಂತ ಅರ್ಥ. ಶಚಿ ಅಂತ ಇನ್ನೊಂದು ಹೆಸರು ಇದೆ, ಆ ವಿಚಾರ ಬೇರೆ. ಆ ಶಚಿ ಯಾರು? ಅವಳೇ ಐಂದ್ರಿ. ಶಿವದೂತಿ ಸ್ವರೂಪೇಣ ಹತ ದೈತ್ಯ ಮಹಾಬಲೇ ಘೋರ ರೂಪೇ ಮಹಾರಾವೇ ನಾರಾಯಣಿ ನಮೋಸ್ತುತೆ. ಹೇ ನಾರಾಯಣಿ, ಶಿವದೂತಿ ರೂಪದಿಂದ ದೈತ್ಯರಿಂದ ನಾಶ ಮಾಡಿದ ಘೋರ ರೂಪವುಳ್ಳ ಮತ್ತು ಮಹಾನಾದವನ್ನು ಮಾಡಿದ ನಿನಗೆ ನಮಸ್ಕಾರ. ಹೀಗೆ ಯಾವ ಯಾವ ದುಷ್ಟರನ್ನ ಯಾವ ಯಾವ ಕಾಲದಲ್ಲಿ ಕೊಲ್ಲಬೇಕಾಗಿ ಬಂತು, ಆಯಾಯ ಸಂದರ್ಭದಲ್ಲಿ ಅವತಾರ ತಾಳಿದಂತಹ, ಅದು ಗಂಡು ಅವತಾರ ಆಗಿರಬಹುದು, ಅದು ಹೆಣ್ಣು ಅವತಾರವಾಗಿರಬಹುದು, ಅದು ಆದ್ಯ ಶಕ್ತಿಯ ಅವತಾರ, ಪ್ರತಿಯೊಂದು ಅವತಾರಗಳ ಹಿನ್ನೆಲೆಯಲ್ಲಿ ಇರತಕ್ಕಂತಹದ್ದು ಆ ಒಂದೇ ಶಕ್ತಿ, ಆದ್ಯ ಶಕ್ತಿ. ಇನ್ನು ಸಂಶಯಕ್ಕೆ ಎಡೆ ಇಲ್ಲದಂತೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಅವತಾರ ಪುರುಷ ಪ್ರೇಮ ಭಕ್ತಿಯನ್ನ ಕಲಿಸಿಕೊಡೋದಕ್ಕೋಸ್ಕರ ಬರ್ತಾನೆ ಅಂತ ಬಾತು ಮುಂದುವರಿಸ್ತಾರೆ. ಈಗ ಅವತಾರದ ಉದ್ದೇಶ ಅಂತ ಹೇಳತಕ್ಕಂತಹದ್ದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂತ ನಾವು ತಿಳಿದುಕೊಂಡದ್ದು. ಅದೆಲ್ಲ ಬೈ ಪ್ರಾಡಕ್ಟ್ಸ್ ಅಷ್ಟೇನೆ. ಅವತಾರ ಮಾಡತಕ್ಕಂತಹದ್ದು ಆ ಕಾರಣಕ್ಕಾಗಿ ಅಲ್ಲ, ಪ್ರಧಾನವಾಗಿ ಯಾವ ಕಾರಣಕ್ಕೆ? ಪ್ರೇಮ ಭಕ್ತಿಯನ್ನು ಕಲಿಸಿಕೊಡುವುದಕ್ಕೆ. ಭಗವಂತನನ್ನ ಪ್ರೇಮದಿಂದ ಕರೆಯಬಹುದು, ಪ್ರೀತಿಯಿಂದ ಕರೆಯಬಹುದು, ಕರೆಯಬೇಕು. ಸುಮ್ಮನೆ ಪೂಜೆ ಮಾಡುದು ಜಪ ಮಾಡುದು ಇಷ್ಟು ಮಾಡ್ರೆ ಒಪ್ಪಿಗೆ ಆಯ್ತಾ ನಿನಗೆ ಅಂತನ್ನು ಹಾಗೆ, ಅಥವಾ ಇಷ್ಟು ಮಾಡಿದೆ ಅಂತ ಬಾಕಿ ಉಳತ್ರ ಹೇಳಿ ಸಮಾಧಾನ ಪಟ್ಕೊಳ್ಳೋದಿಕ್ಕೆ, ಅಥವಾ ಸಂತೋಷ ಪಟ್ಕೊಳ್ಳೋದಿಕ್ಕೆ, ಅಥವಾ ಅವರ ದೃಷ್ಟಿಯಲ್ಲಿ ನಾವು ಶ್ರೇಷ್ಠ ಅಂತ ತೋರಿಸ್ಕೊಳ್ಳೋದಿಕ್ಕೆ ಇಷ್ಟಕ್ಕೇ ಆಯ್ತೇ ವಿನಃ ನಾವು ಮಾಡಿದಂತಹ ಪ್ರತಿಯೊಂದು ಜಪ ಮಾತ್ರ ಅಲ್ಲ, ಧ್ಯಾನ ಮಾತ್ರ ಅಲ್ಲ, ಸಕಲ ಕರ್ಮಗಳು ಕೂಡ ಭಗವತ್ ಪ್ರೇಮಕ್ಕಾಗಿ ಭಗವತ್ ಪ್ರೀತ್ಯರ್ಥವಾಗಿ ಅಂತ ಹೇಳ್ತಕ್ಕಂತಹ ದೃಷ್ಟಿ ಅಂತ ಹೇಳತಕ್ಕಂತಹದ್ದು ಮಬ್ಬಾಗ್ಬಿಟ್ಟಿದೆ. ಅದನ್ನು ಮತ್ತೆ ಕೊಡುವುದಕ್ಕೋಸ್ಕರ ಬಂದಿದ್ದಾರೆ. ಯಾವಾಗ ಪ್ರೀತಿಯಿಂದ ನಾವು ಕೊಡ್ತೇವೋ ಅದನ್ನು ಇನ್ನೊಬ್ಬರ ಹತ್ರ ನಾವು ಹೇಳ್ಕೊಳ್ಳೋದಿಲ್ಲ. ಇದು ಪ್ರೀತಿಯ ಸ್ಪಷ್ಟ ಲಕ್ಷಣ. ಯಾವುದು ಅತ್ಯಂತ ಪರಮ ಪರಿಶುದ್ಧವಾದ ಪ್ರೀತಿಯೋ ಅದು ಇನ್ನೊಬ್ಬರಿಗೆ ಹೇಳ್ಬಿಡ್ತು ಅಂತಂದ್ರೆ ಅದರ ಪಾವಿತ್ರ್ಯವನ್ನು ಕಳೆದುಕೊಳ್ಳುತ್ತದೆ. ಗಂಡ ಹೆಂಡಿರ ಪ್ರೀತಿ, ತಾಯಿ ಪುಟ್ಟ ಮಗುವಿನ ಪ್ರೀತಿ, ಆ ಮಗುವಿಗೆ ಹಾಲು ಕುಡಿಸ್ತಕ್ಕಂಥದ್ದು, ಊಟ ಮಾಡಿ ದೃಷ್ಟಿಯಾಗಿ ಬಿಟ್ಟಿತ್ತು ಅಂತ ಎಲ್ಲ ಅದನ್ನ ಗುಟ್ಟಾಗಿ ಮಾಡಿಕೊಂಡು ಬರ್ತಕ್ಕಂಥ ಕ್ರಮ. ಇನ್ನೊಬ್ರಿಗೆ ಹೇಳಲಿಕ್ಕಿಲ್ಲ ಅದನ್ನ. ಯಾವಾಗ ಇನ್ನೊಬ್ಬರಿಗೆ ಆ ವರ್ತಮಾನ ತಲುಪಿಸ್ತೋ ಅದರ ಪಾವಿತ್ರ್ಯವನ್ನು ಅದು ಕಳೆದುಕೊಳ್ಳುತ್ತೆ. ಹಾಗೆ ಪರಮಾತ್ಮನೊಂದಿಗೆ ಗುಟ್ಟಾಗಿ ಜಪ ಮಾಡು, ಒಳ್ಳೆಯ ಪರದೆ ಒಳಗೆ ಕುಳಿತುಕೊಂಡು ಜಪ ಮಾಡು, ಏಕಾಂತದಲ್ಲಿ ಕುಳಿತುಕೊಂಡು ಜಪ ಮಾಡು, ಮಾನಸಿಕವಾಗಿ ಪೂಜೆ ಮಾಡು, ತೋರಾಣಿಕೆ ಪೂಜೆ ಮಾಡಕ್ಕೆ ಹೋಗ್ಬೇಡ. ಇದನ್ನೆಲ್ಲ ಯಾತಕ್ಕೆ ಹೇಳಿದ್ದು? ಪ್ರೀತಿ ಅತ್ಯಂತ ಪವಿತ್ರವಾದದನ್ನ ಗುಪ್ತವಾಗಿ ಇಟ್ಟಿರಬೇಕು, ಅಲ್ಲೇ ರುಚಿ ಇರುತ್ತೆ. ಆ ಸ್ವೀಕಾರ ಮಾಡುವವನಿಗೂ ಕೂಡ ಸಂತೋಷವಾಗುತ್ತೆ, ನನಗೋಸ್ಕರ ಕೊಡ್ತಾ ಇದ್ದಾನೆ ಅದನ್ನ. ಇದು ಪ್ರೇಮದ ಲಕ್ಷಣ. ಇಂತಹ ಪ್ರೇಮವನ್ನು ಕೊಡಬೇಕು ಅಂತ ಶ್ರೀರಾಮಕೃಷ್ಣರು. ಇತ್ತ ಕಡೆ ಶ್ರೀರಾಮಕೃಷ್ಣರು, ಅತ್ತ ಕಡೆ ಬಾಕಿ ಉಳಿದೆಲ್ಲ ದೇವದೇವಿಯರು ಕೂಡ. ಶ್ರೀಕೃಷ್ಣ ಎಷ್ಟೊಂದು ಪ್ರೇಮದ ಹೊನಲನ್ನೇ ಹರಿಸಿಬಿಟ್ಟ. ಮನುಷ್ಯ ಮಾತ್ರದವರು ಮಾತ್ರ ಅಲ್ಲ, ಸಕಲ ಮೃಗಗಳು, ಪಕ್ಷಿಗಳು, ಉರುಗಗಳು ಎಲ್ಲವೂ ಕೂಡ ಅವನು ಒಮ್ಮೆ ಕೊಳಲು, ಆ ಪ್ರೇಮದ ಕೊಳಲನ್ನ, ಕೊಳಲಿನ ಧ್ವನಿಯನ್ನ ಹೊರಡಿಸಿದ ಅಂತ ಹೇಳಿದ್ರೆ ಎಲ್ಲೂ ಕೂಡ ಇಡೀ ಪ್ರಕೃತಿಯೇ ಅವನೊಂದಿಗೆ ಪರಮ ಪ್ರೇಮದಿಂದ ಒಂದಾಗಿಬಿಡ್ತಾ ಇತ್ತಲ್ಲ. ಹಾಗೆಯೇ ಶ್ರೀರಾಮ ಕೂಡ ಕಾಲ್ನಡಿಗೆಯಲ್ಲೇ ಸಂಚರಿಸಿ ಸಕಲ ಪ್ರಾಣಿಗಳಿಗೂ ಸಕಲ ವನಸ್ಪತಿಗಳಿಗೂ ಪರಮಾನಂದವನ್ನ ಕರುಣಿಸುವುದಲ್ಲದೇನೇನೆ ಆ ಋಷಿಮುನಿಗಳು ಕೂಡ ಕರುಣಿಸುವುದಕ್ಕಾಗಿ ಹೋಗ್ತಾನೆ. ಹೀಗೆ ಆ ಪ್ರೇಮ ಭಕ್ತಿಯನ್ನು ಕಲಿಸಿಕೊಡುವುದಕ್ಕಾಗಿ ಭಗವಂತ ಅವತಾರ ತಾಳ್ತಾನೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಬಳಿಕ ಮುಂದುವರಿಸ್ತಾರೆ, ಆತನನ್ನ ಹಸುವಿನ ಕೆಚ್ಚಲಿಗೆ ಹೋಲಿಸಬಹುದು. ಹಾಲು ಬೇಕಾಗಿದ್ರೆ ಅದು ಕೆಚ್ಚಲಿನ ಮೂಲಕವೇ ಬರಬೇಕು. ಭಗವಂತ ಮನುಷ್ಯನಾಗಿ ಅವತೀರ್ಣನಾಗ್ತಾನೆ. ಸರೋವರದ ಗುಂಡಿಗಳಲ್ಲಿ ಅನೇಕ ಮೀನುಗಳು ಬಂದು ಸೇರಿಕೊಳ್ಳುವ ಹಾಗೆ ಅವತಾರ ಪುರುಷನಲ್ಲಿ ಭಗವಂತನ ಶಕ್ತಿ ವಿಶೇಷವಾಗಿ ತುಂಬಿಕೊಂಡಿರುತ್ತೆ. ಇಲ್ಲಿ ಎರಡು ಮಾತನ್ನು ಹೇಳಿದರು. ಒಂದು, ಭಗವಂತ ಎಲ್ಲೆಲ್ಲೂ ಇದ್ದಾನೆ ನಿಜ. ಹಸುವಿನ ಶರೀರದಲ್ಲಿ ಹರಿಯತಕ್ಕಂಥ ರಕ್ತದೋಪಾದಿಯಲ್ಲಿ ಹಾಲು ಅಂತ ಹೇಳತಕ್ಕಂಥದ್ದು ಹಸುವಿನ ಶರೀರದಲ್ಲಿ ಎಲ್ಲೆಲ್ಲೂ ಇರುತ್ತೆ. ಆದರೆ ನಾವು ಎಲ್ಲೆಲ್ಲೂ ಇದೆ ಅಂತ ಎಲ್ಲೆಲ್ಲೋ ಕತ್ತರಿಸಿಬಿಟ್ರೆ, ಹಿಂಡಿಬಿಟ್ರೆ ಅದಕ್ಕೆ ನೋವು, ನಮಗೆ ನಷ್ಟ. ಕೆಚ್ಚಲನ್ನೇ ಹಿಂಡಬೇಕು, ಕೆಚ್ಚಲಿನಲ್ಲಿ ಹಾಲು. ಹೇಗೋ ಹಾಗೆ ಅವತಾರ ಪುರುಷನಲ್ಲಿ ಭಗವಂತನ ಆವಿರ್ಭಾವ. ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ ಶ್ರೀರಾಮಕೃಷ್ಣರು, ಭಗವಂತ ಮನುಷ್ಯನಾಗಿ ಅವತೀರ್ಣನಾಗುತ್ತಾನೆ ಅಂತ. ಮನುಷ್ಯ ರೂಪದಿಂದ ಅವತೀರ್ಣನಾಗುತ್ತಾನೆ ಅಂತ ಹೊಸದಾಗಿ ಹೇಳಬೇಕೇ? ನಮ್ಗೆ ಗೊತ್ತಿಲ್ವೇ? ಸಾಮಾನ್ಯವಾಗಿ ಮನುಷ್ಯ ರೂಪದಿಂದ ಬಂದವರನ್ನ ಸ್ವೀಕಾರ ಮಾಡೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ಮನುಷ್ಯ ರೂಪದಿಂದ ಬಂದರೂ ಕೂಡ ಏನೋ ಸ್ವಲ್ಪ ವಿಶೇಷ ತೋರಿಸಬೇಕು, ಆ ಕಣ್ಣು ಸ್ವಲ್ಪ ದೊಡ್ಡಕ್ಕಿರಬೇಕು, ಇಲ್ಲದ್ರೆ ಸ್ವಲ್ಪ ಉಗ್ರವಾಗಿರಬೇಕು, ಏನೋ ಒಂದು ವಿಶೇಷ ಇರಬೇಕು. ಇಲ್ಲದೆ ಹೋದ್ರೆ ನಂಬೋದಕ್ಕೆ ಸಿದ್ಧ ಇಲ್ಲ, ಸಿದ್ಧರಿಲ್ಲ ಮನುಷ್ಯರು. ಶ್ರೀರಾಮಕೃಷ್ಣರು ಕ್ಯಾನ್ಸರ್ ರೋಗದಿಂದ ನರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಮಹೇಂದ್ರಲಾಲ್ ಸರ್ಕಾರ್ ಚಿಕಿತ್ಸೆಗೆ ನಿಯುಕ್ತಗೊಳ್ತಾನೆ. ಅವನು ನಿಧಾನಕ್ಕೆ ಶ್ರೀರಾಮಕೃಷ್ಣ ವಿಶೇಷವಾದಂತಹ ವ್ಯಕ್ತಿತ್ವದಿಂದ ಪ್ರಭಾವಿತನಾಗಿ ಆಧ್ಯಾತ್ಮಿಕವಾದಂತಹ ವಿಚಾರ ವಿನಿಮಯವನ್ನು ಕೂಡ ಮಾಡ್ತಾನೆ. ಜೊತೆಯಲ್ಲಿ ಈ ಅವತಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತುಗಳು ಹುಟ್ಟುಕೊಳ್ಳುತ್ತವೆ. ಯಾತಕ್ಕೆ ಅಂತ ಹೇಳಿದ್ರೆ ಬಾಕಿ ಉಳಿದಂತಹ ಭಕ್ತಾದಿಗಳು, ಅವರ ಶಿಷ್ಯಾದಿಗಳು, ನರೇಂದ್ರಾದಿಗಳು ಅವತಾರ ಎಂಬಂತೆ, ಗುರು ಎಂಬಂತೆ ಶುಶ್ರೂಷೆ ಮಾಡ್ತಾ ಇದ್ದಾರೆ, ಭಕ್ತಿಯಿಂದ ನಡೆದುಕೊಳ್ತಾ ಇದ್ದಾರೆ. ಇದನ್ನೆಲ್ಲ ಕಂಡು ಶ್ರೀರಾಮಕೃಷ್ಣ ಅವತಾರ ಆಗೋದಕ್ಕೆ ಹೇಗೆ ಸಾಧ್ಯ ಮನುಷ್ಯ ಅಂತ ಮಹೇಂದ್ರಲಾಲ್ ಸರ್ಕಾರ್ ಹೇಳ್ತಾ ಇದ್ದಾರೆ. ಮನುಷ್ಯರು ಅವತಾರ ಆಗೋದಕ್ಕೆ ಹೇಗೆ ಸಾಧ್ಯ? ಪುನಃ ಬೇರೆ ಬೇರೆ ವಾದಗಳೆಲ್ಲ ಬಂದವು. ಗಿರೀಶ್ಚಂದ್ರ ಘೋಷ್ ಇದ್ದ, ಅವನು ಕೂಡ ಏನೇನೋ ವಾದ ಮಾಡೋಕೆ ಪ್ರಯತ್ನಪಟ್ಟ. ಆಗ ಈ ಮಹೇಂದ್ರಲಾಲ್ ಹೇಳ್ತಾನೆ, ಸರ್ಕಾರ್ ಅಲ್ಲ, ಒಬ್ಬ ಮಲಮೂತ್ರ ವಿಸರ್ಜನೆ ಮಾಡತಕ್ಕಂತಹ ವ್ಯಕ್ತಿ ಅವತಾರ ಆಗೋದಕ್ಕೆ ಹೇಗೆ ಸಾಧ್ಯ? ಅಮೇಧ್ಯವನ್ನು ವಿಸರ್ಜಿಸತಕ್ಕಂತಹ ವ್ಯಕ್ತಿ ಅವತಾರ ಆಗೋದಕ್ಕೆ ಹೇಗೆ ಸಾಧ್ಯ? ಎಂಥ ವಾಕ್ಯ ಹಾಕ್ಬಿಟ್ಟ ಅವನು. ಆದ್ರಿಂದ ಭಗವಂತ ಏನಾದ್ರೂ ಇನ್ನು ಮುಂದೆ ಅವತಾರ ತಾಳ್ಬೇಕಾದ್ರೆ ಅದಕ್ಕಾಗಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಭಗವಂತ ಷಡೈಶ್ವರ್ಯ ಭರಿತನಾಗಿರ್ತಕ್ಕಂಥವನು, ನಡು ಮಧ್ಯಾಹ್ನದ ಸೂರ್ಯನಂತೆ ಆತ, ಪ್ರಖರ ಸೂರ್ಯನಂತೆ ಆತ. ಸಾಮಾನ್ಯ ಮಾನವರು ಅವನನ್ನ ಕಾಣೋದಕ್ಕೆ ಸಾಧ್ಯವೇ ಇಲ್ಲ, ಋಷಿಮುನಿಗಳು ಕೂಡ ಕಾಣೋದಕ್ಕೆ ಸಾಧ್ಯವಿಲ್ಲ. ಆದರೆ ಬೆಳಗಿನ ಸೂರ್ಯ, ಅರುಣೋದಯದ ಸೂರ್ಯ ಎಲ್ಲರ ಕಣ್ಣಿಗೂ ಅವನು ಹಿತವನ್ನು ಕೊಡ್ತಾನೆ, ಸಂತೋಷವನ್ನು ಕೊಡ್ತಾನೆ. ಯಾತಕ್ಕೆ? ಆ ಪ್ರಖರತೆ ಆಗ ಇಲ್ಲ ಬಾಲಸೂರ್ಯ. ಹಾಗೆ ಅಂತಹ ಪ್ರಖರ ಜ್ಯೋತಿಯಿಂದ ಕೂಡಿದಂತಹ ಪರಮಾತ್ಮ, ಷಡೈಶ್ವರ್ಯದಿಂದ ಕೂಡಿದಂತಹ ಪರಮಾತ್ಮ, ಸಕಲ ವೈಭವಗಳಿಂದ ಕೂಡಿದಂತಹ ಪರಮಾತ್ಮ ಮನುಷ್ಯರ ರೂಪದಿಂದ ಅವತಾರ ತಾಳೋದು ಯಾತಕ್ಕೆ ಅಂತ ಹೇಳಿದ್ರೆ, ಮನುಷ್ಯರಿಗೆ, ಮನುಷ್ಯರ ಕಣ್ಣಿಗೆ, ಮನಕ್ಕೆ ಎಲ್ಲ ಅರ್ಥವಾಗಿ ಅನುಭವಿಸೋದಕ್ಕೆ ಹಿತವಾಗಲಿ ಅಂತ. ಶ್ರೀರಾಮಕೃಷ್ಣರ ಆ ಸಮಾಧಿ ಸ್ಥಿತಿ, ಆ ಭಾವಾವೇಶ, ಆ ಮಗುವಿನಂತಹ ಸರಳತೆ, ಆ ದಿವ್ಯವಾದಂತಹ ಜ್ಞಾನ, ಆ ಅಷ್ಟೊಂದು ಜ್ಞಾನ ಇದ್ದುಕೊಂಡು ಕೂಡ ಮಗುವಿನಂತೆ ವರ್ತಿಸತಕ್ಕಂತಹ ರೀತಿ, ಇವುಗಳೆಲ್ಲವೂ ಕೂಡ ಎಷ್ಟು ಜನ ಭಕ್ತರಿಗೆ ಅದಾಗಲೇ ಆನಂದವನ್ನು ನೀಡಿವೆ. ಈಗ ಯುಗಾವತಾರ ಶ್ರೀರಾಮಕೃಷ್ಣರ ಮೊದಲ ಸಂಪುಟ, ಎರಡನೇ ಸಂಪುಟ, ಮೂರನೆಯ ಸಂಪುಟ ಇವುಗಳನ್ನೆಲ್ಲ ಮುಗಿಸಿದ್ದೀರಿ ನೀವು. ಇವುಗಳನ್ನೆಲ್ಲ ಮುಗಿಸಿದ್ರಿ ನೀವು ಅಂತ ಹೇಳಿದೇವಿನ, ನೀವೆಲ್ಲ ಇದನ್ನು ಮುಗಿಸಿದ್ರಿ ಅಂತ ಹೇಳಲಿಲ್ಲ ನಾನು. ಅದರಲ್ಲಿ ಎಂಥೆಂಥವರು ಬಂದು ಶ್ರೀರಾಮಕೃಷ್ಣರ ದಿವ್ಯವಾದಂತಹ ವ್ಯಕ್ತಿತ್ವದಿಂದ ತಮಗೆ ತಮಗೆ ಬೇಕಾದದನ್ನು ಪಡೆದುಕೊಂಡು ಕೃತಾರ್ಥರಾದರು ಅಂತ ಅನ್ನೋದರ ವರ್ಣನೆ ಇದೆ. ಮನುಷ್ಯನಾಗಿ ಬಂದುದರಿಂದ ಮಾತ್ರವೇ. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೇನೆ. ಸ್ವಾಮಿ ವಿವೇಕಾನಂದರು ಕ್ಷೇತ್ರೀಯ ರಾಜ್ಯದಲ್ಲಿ ವಾಸವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಬಡ ಕುಟೀರದಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ರಾಜ ಒಪ್ಪೋದಿಲ್ಲ. ಏನ್ ಸ್ವಾಮೀಜಿ ನಮ್ಮಲ್ಲಿರಿ. ಇಲ್ಲ ಇಲ್ಲ, ನಾನು ಈ ಬಡ ಕುಟೀರದಲ್ಲೇ ಇರ್ತೇನೆ. ಯಾತಕ್ಕೆ ಅಂತ ಹೇಳಿದ್ರೆ, ಸಾಮಾನ್ಯ ಜನಗಳೆಲ್ಲ ಬರಬೇಕಾದ್ರೆ ನಿನ್ನ ಅರಮನೆಗೆ ಬರೋದಕ್ಕೆ ಹೆದರ್ಕೊಳ್ತಾರೆ. ನಾನು ಎಷ್ಟೇ ಸರಳ ಸನ್ಯಾಸಿಯಾಗಿದ್ದ ಪಕ್ಷದಲ್ಲೂ ಕೂಡ ನಿನ್ನ ಆ ವೈಭವೋಪೇತವಾದಂತಹ ಅರಮನೆಯಲ್ಲಿ ವಾಸವಾಗಿರೋದನ್ನು ಕಂಡು, ಇದು ಯಾರೋ ದೊಡ್ಡ ಸನ್ಯಾಸಿಗಳು ಹೊರತು ನಾವು ಹೋಗಬಹುದೋ ಬೇಡವೋ ಅಂತ ದಿಗಿಲು ಬೀಳ್ತಾರೆ. ಆದ್ರಿಂದ ನಾನು ಇಲ್ಲೇ ಇರ್ತೀನಿ. ಇಲ್ಲ ಸ್ವಾಮೀಜಿ, ನೀವು ಇರಲೇಬೇಕು ನಮ್ಮ ಜೊತೆನಲ್ಲಿ. ಆದರೆ ಹಾಗಾದ್ರೆ ಒಂದು ಕಂಡೀಷನ್, ನಿನ್ನ ಅರಮನೆಗೆ ಬಡವರು, ದರಿದ್ರರು, ಅವಿದ್ಯಾವಂತರು, ಸ್ತ್ರೀಯರು ಯಾರಂದ್ರೆ ಅವರಿಗೆ ಬರೋದಕ್ಕೆ ನೀನು ಒಪ್ಪಿಗೆ ಕೊಡುವಾಗಿದ್ರೆ ನಾನು ಬರ್ತೇನೆ ಅಂತ. ಆಗಲಿ ಅಂತ ಅವನು ಒಪ್ಕೊಳ್ತಾನೆ. ಆಮೇಲೆ ಅವರು ಅಲ್ಲಿ ವಾಸವಾಗಿರ್ತಾರೆ. ಹಾಗೇನೇನೆ ಇಲ್ಲಿ ಶ್ರೀರಾಮಕೃಷ್ಣಾಶ್ರಮ ಬೆಂಗಳೂರು, ದೊಡ್ಡ ದೊಡ್ಡ ಕಟ್ಟಡ, ದೊಡ್ಡ ದೊಡ್ಡ ಭಾಷಣ ಈ ಸ್ವಾಮಿಗಳದ್ದು. ಇದನ್ನೆಲ್ಲ ಕೇಳಿ ಸಾವಿರಾರು ಜನ ಬರ್ತಕ್ಕಂತಹದ್ದು, ಇದನ್ನೆಲ್ಲ ಕಂಡು ಎಷ್ಟೋ ಜನ ಹೆದರ್ಕೊಂಡು ಇವತ್ತಿಗೂ ಕೂಡ ಹೆದರ್ಕೊಡದು, ನಾವು ಅವ್ರತ್ರ ಹೋಗ್ಬೋದೋ ಬೇಡವೋ, ಯಾರ್ಯಾರನ್ನೋ ಕೇಳೋದು, ನಾವು ಅವ್ರ ಹತ್ರ ಮಾತಾಡ್ಬೋದಾ? ಒಬ್ರು ಏಜೆಂಟ್ ಇರ್ಬೇಕು ಅವರಿಗೆ. ಅವರು ಇದ್ದ ಮಟ್ಟಿಗೆ ತಮ್ಮದೊಂದು ಜಬರ್ದಸ್ತಿ ತೋರಿಸೋದಲ್ಲಿ ಏನು ಕೇಳೋದಲ್ಲ. ಹಾಗಾದ್ರೆ ಸ್ವಲ್ಪ ಒಂದು ಪಾರ್ಪತ್ಯಗಾರ್ಥ ತೋರಿಸೋಣ ಅಂತ. ಆದ್ರೆ ಯಾವುದೇ ಒಂದು ಭೀತಿ ಇಲ್ಲದೇನೇ ನಮ್ಮ ಬಳಿಗೆ ಬರಬಹುದು. ಆದ್ರೆ ಒಂದು ಕಂಡೀಷನ್ ಇದೆ ನಿಜ. ಈ ಉದಾಹರಣೆಗೆ, ನಾನು ಪ್ರತಿದಿನ ಬೆಳಿಗ್ಗೆ 12 ಗಂಟೆಗೆ ಹೊರಗಡೆ ಕೆಳಗಡೆ ಬರೋದು. ಯುಗಾವತಾರ ಶ್ರೀ ರಾಮಕೃಷ್ಣರ 4ನೆಯ ಸಂಪುಟ, ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ. ಸುತ್ತಮುತ್ತ ಓಡಾಡಿದ್ದು ನಾನು ಸ್ವಲ್ಪ ಜಾಸ್ತಿ ಆಯಿತು. ಅದ್ರ ಕಡೆ ಗಮನ ಕೊಡೋಕೆ ಸಾಧ್ಯವಾಗದೆ ಹೋಯ್ತು. ಜನ ಕೇಳ್ತಾ ಇದ್ದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ. ನಾನು ಅವ್ರಿಗೆ ಕೆಲಸಕ್ಕೆ ಸ್ವಲ್ಪ ತಮಾಷೆಯಾಗಿಯೂ ಒಂದು ಸ್ವಲ್ಪ ಬೇಸರದ ದನಿಯಲ್ಲಿಯೂ ಹೇಳಿದ್ದುಂಟು. ಅದೇನು ನ್ಯೂಸ್ ಪೇಪರ್ ಅಂತ ತಿಳ್ಕೊಂಡ ದಿನಕ್ಕೊಂದು ಹಾಕೋದಕ್ಕೆ ವರ್ತಮಾನ ಪತ್ರಿಕೆಯೂ ಅದೆಲ್ಲ ದಿನಕ್ಕೊಂದೊಂದು ಹಾಕೋದಕ್ಕೆ ಏನಂದ್ರೆ ಅದನ್ನ ಹಾಕಿಬಿಡಬಹುದು ದಿನಕ್ಕೊಂದೊಂದು. ಅದಕ್ಕೆ ಸಮಯ ಬೇಕು. ಅದಕ್ಕೋಸ್ಕರ ಹೊರಗಡೆ ಬೀಗ ಹಾಕೊಂಡು ಒಳಗಡೆ ಕೂತಿರ್ತೇನೆ. ಗುಟ್ಟು ಯಾರಿಗೆ ಹೇಳಬೇಡಿ ಅದನ್ನ. ಈಗ ಏನಾಗುತ್ತೆ, ನಾನು ಸಿಗಲಿಲ್ಲ ನೋಡಿ. ಓ, ಈಗ ಬರ್ತಾ ಬರ್ತಾ ಬಿಗಿಯಾಗಿದ್ದಾರೆ, ನಾವು ಹೋಗ್ಬೋದಾ ಬೇಡ್ವೋ ಅಂತ ಇನ್ನಷ್ಟು ಹೆದರ್ಕೊಳ್ಳೋದು. ಯಾವುದೇ ಬಗೆಯ ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಸಮಯ ಸನ್ನಿವೇಶ ಸ್ವಲ್ಪ ನೋಡಿಕೊಳ್ಬೇಕಾಗತ್ತೆ. ನಾವು ಬಂದವರೊಂದಿಗೆ ಎಲ್ಲ ಎರಡೆರಡು ಮಾತಾಡ್ತಾ ಇರಬಹುದು ನಿಜ. ಆದರೆ ಕೊನೆಗೆ ಏನಾಯ್ತು ಕೇಳಿದ್ರೆ ಏನೂ ಆಗಿರಲಿಲ್ಲ. ಅವ್ರ ಜೊತೆಲಿ ಮಾತನಾಡಿದ್ದಿರಷ್ಟು ಎರಡು ಬಿಟ್ಟರೆ ಇನ್ನೇನೂ ಇಲ್ಲ. ಒಂದು ಪುಸ್ತಕ ಅಂತ ಅಚ್ಚಾಗಿ ಬಂತು ಅಂತ ಹೇಳಿದ್ರೆ ಕರ್ನಾಟಕದಾದ್ಯಂತ ಕನ್ನಡ ಗೊತ್ತಿರತಕ್ಕಂಥವರೆಲ್ಲರೂ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಅವರಿಗೆಲ್ಲ ಆಶ್ರಮ ಇದೆಯೇನೋ. ಈ ಪುಸ್ತಕವನ್ನು ಓದಿದ್ರೆ ಅವರೊಂದು ಆಶ್ರಮದ ವಾತಾವರಣದಲ್ಲಿ ಇದ್ದಂತೆ ಭಾಸವಾಗುತ್ತೆ ಅವರಿಗೆ. ಅಂತ ಒಂದು ಅನುಕೂಲತೆಯನ್ನು ಒದಗಿಸಿಕೊಟ್ಟಂತೆ ಆಗುತ್ತದೆ. ಅದಲ್ಲದೇನೆ ಮುಂದೆ ಬರ್ತಕ್ಕಂತಹ ಭಕ್ತರಿಗೂ ಕೂಡ ಅದನ್ನು ಓದುವಂತಹ ಒಂದು ಸೌಲಭ್ಯ ಅವಕ್ಕೆ ಸದವಕಾಶ ಸಿಕ್ಕಂತಾಗುತ್ತೆ. ಈ ಮಾತು ಮಾತು ಅಂತ ಹೇಳ್ತಕ್ಕಂಥದ್ದು ಅದು ಕೂಡ ಈ ಸಂಸಾರ ತಾಪತ್ರಯಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥದ್ದು. ಅದಕ್ಕೊಂದು ಉತ್ತರ ಅಂತ ಇದೆಯೇನೋ? ತಾಪತ್ರಯ ಇದೆ ನಿಜ, ಉತ್ತರ ಇದೆಯಾ ಅದಕ್ಕೆ? ಆಮೇಲೆ ಸಂಸಾರ ತಾಪತ್ರಯವನ್ನು ಹೇಳ್ಕೊಳ್ಬೇಕಾದ್ರೆ ಇನ್ನೊಬ್ಬರ ತಾಪತ್ರಯದ ಹತ್ರಕ್ಕೆ ಹೋಗಬೇಕು. ನನಗೂ ಇಂಥದ್ದೇ ಒಂದು ಆಗಿತ್ತು ಅಂತ ಅವ್ರು ಹೇಳಿದಾಗ ಇವ್ರಿಗೆ ಸಮಾಧಾನ ಆಗುತ್ತೆ. ಸನ್ಯಾಸಿ ಹತ್ರ ಬಂದು ಸಂಸಾರ ತಾಪತ್ರಯ ಹೇಳಿದ್ರೆ ಅವ್ರು ಏನ್ ತಾನೇ ಉತ್ತರ ಕೊಡಕ್ ಸಾಧ್ಯ? ನಿಜಕ್ಕೂ ನನಗೆ ಎಷ್ಟೋ ಎಲ್ಲ ಮರ್ತೋಗಿದೆ. ಒಂದ್ ವೇಳೆ ಇದ್ರೂ ಕೂಡ ಅದನ್ನ ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲೇ ಸಂಭಾಳಿಸಿಕೊಂಡು ಹೋಗಬೇಕಾದದ್ದು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಆಗಮಾಪಾಯಿನೋ ಅನಿತ್ಯಾಸ್ತಾಂ ಸ್ಥಿತಿಕ್ಷಸ್ವ ಭಾರತ ಅಂತ. ಅದೇ ಎಲ್ರಿಗೂ ಉತ್ತರ ಅದು. ಈ ಕಡೆ ಸನ್ಯಾಸಿಗಳಿಗೂ ಅದೇ ಉತ್ತರ, ತಪಸ್ವಿಗಳಿಗೂ ಅದೇ ಉತ್ತರ, ಗೃಹಸ್ಥರಿಗೂ ಅದೇ ಉತ್ತರ. ಆಗಮ ಅಂದ್ರೆ ಬರತಕ್ಕಂಥವುಗಳು, ಆಗಮ ಅಪಾಯಿನ ಅಂದ್ರೆ ಹೋಗ್ತಕ್ಕಂಥವುಗಳು ಅಂತ ಅರ್ಥ. ಆಗಮ ಅಪಾಯಿನೋ ಅನಿತ್ಯ ಸ್ತಾಮ ತಿಕ್ಷಸ್ವ ಭಾರತ. ಒಂದು ನಾಲ್ಕು ದಿನದ ಹಿಂದೆ ಎಷ್ಟು ತಾಪತ್ರಯಗಳಿರಲಿಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ. ಅದು ಇವತ್ತು ಇವೆಯೇನು? ಹತ್ತು ವರ್ಷಗಳ ಹಿಂದಿಂದು ತಾಪತ್ರಯ ಇವತ್ತು ಇದೆಯೇನು? ನಾವು ಅದಕ್ಕೆ ಉತ್ತರ ಕೊಟ್ಟದ್ದೇ ಬಂತು. ಆ ದಿನಗಳೂ ಇಲ್ಲ, ಆ ತಾಪತ್ರಯವೂ ಇಲ್ಲ, ನಮ್ಮ ಸಮಯ ಮಾತ್ರ ಹೋಯ್ತು. ಆದ್ರಿಂದ ಈ ಸಂಸಾರ ತಾಪತ್ರಯದ ಕುರಿತಾಗಿ ಹೇಳುವುದೂ ತರವಲ್ಲ, ಅದಕ್ಕೆ ಉತ್ತರ ಕೊಡ್ತಕ್ಕಂತಹದ್ದು ಇನ್ನಷ್ಟು ತರವಲ್ಲ. ರಾಮಕೃಷ್ಣ ವಚನವೇದ ಅಂತ ಹೇಳ್ತಕ್ಕಂತಹದ್ದು ಇದೆ, ಇದರಲ್ಲಿ ಮನಸ್ಸು ಕೊಡಬೇಕು. ಜೀವನ ಚರಿತ್ರೆ, ಶ್ರೀ ಶಾರದಾದೇವಿ ಜೀವನ ಚರಿತ್ರೆ, ತಾಪತ್ರಯಕ್ಕೇನು ಕಡಿಮೆ ಇದೆ ಅಲ್ಲಿ? ಅದಕ್ಕಿಂತ ದೊಡ್ಡ ಉತ್ತರ ಏನು ಕೊಡಬೇಕು ನಾವು ಮಾತಿನ ಮೂಲಕ? ಸುಮ್ಮನೆ ನಮಸ್ಕಾರ ಮಾಡೋದಕ್ಕೆ ಸಂಜೆ 6 ಗಂಟೆಯಿಂದ ಇಲ್ಲಿ ಕುಳಿತು ಬಿಡ್ತೇನೆ, ಯಾರು ಬೇಕಾದರೂ ಬರಬಹುದು. ಮಧ್ಯಾಹ್ನ 12 ಗಂಟೆಗೆ ಸಿಗ್ತೇನೆ, ಯಾರು ಬೇಕಾದರೂ ಬರಬಹುದು. ಕೇವಲ ದರ್ಶನಕ್ಕೆ ಮಾತ್ರ, ಮಾತು ಪುಸ್ತಕ ಇದೆಯಲ್ಲ. ಯಾವ ಸಮಸ್ಯೆಗೂ ಕೂಡ ಸರಿಯಾದ ಉತ್ತರ ಇಲ್ಲ. ಒಂದು ವೇಳೆ ಉತ್ತರ ಇದ್ರೆ ಸಾರ್ವಜನಿಕವಾಗಿ ಈಗಲೇ ಹೇಳಬಹುದು ಅದನ್ನ. ಪ್ರಾರ್ಥನೆ, ಅಲ್ಲಿ ಶ್ರೀರಾಮಕೃಷ್ಣರು ಕುಳಿತಿದ್ದಾರೆ, ಅಲ್ಲಿ ಬಂಡೆಯ ಮೇಲೆ ಶಾರದಾದೇವಿಯರು ಕುಳಿತಿದ್ದಾರೆ, ಇಲ್ಲಿ ಶ್ರೀರಾಮಕೃಷ್ಣ ಪಕ್ಕದಲ್ಲೂ ಕೂಡ ಶಾರದಾದೇವಿಯರು ಕುಳಿತಿದ್ದಾರೆ. ನಮ್ಮ ಜೀವನ ನೋಡಿದ್ರೆ ಸಾಕು, ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಚಿನ್ನ ಇಲ್ಲ, ಭರಣ ಎಂಥದ್ದು ಇಲ್ಲ, ನಮ್ಮನ್ನು ಹೇಳೋರು ಕೇಳೋರು ಇಲ್ಲ. ಅಂಥದ್ರಲ್ಲೂ ಕೂಡ ಅಲ್ಲಿ ಒಳಗಡೆ ಕುಳಿತಿರ್ತಕ್ಕಂಥವರಿಬ್ರು ಯಾವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ನಮ್ಮನ್ನ, ಇದನ್ನು ಕಂಡುಕೊಂಡು ಹೋದ್ರೆ ಸಾಕು ಜನ ಅವ್ರ ಸಮಸ್ಯೆ ಪರಿಹಾರ ಆಯ್ತು ಅಂತಲೇ ಅರ್ಥ. ಬಾಯಿ ಬಿಟ್ಟು ಯಾತ ಕೇಳುದು, ಬಾಯಿ ಯಾಕೆ ಬಿಡುದು? ಇದೊಂದು ಬಹಳ ಬಹಳ ಮುಖ್ಯವಾದಂತಹ ವಿಚಾರ. ಸಂಸಾರ ತಾಪತ್ರಯದ ಕುರಿತಾಗಿ ಮನನ ಮಾಡೋದೇ ಅಲ್ಲ. ಸುಮ್ಮನೆ ಯಾವ್ಯಾವ ಕಾಲದಲ್ಲಿ ಏನೇನು ಬಂತೋ ಅದನ್ನು ಅನುಭವಿಸ್ತಾ ಹೋಗ್ತಾ ಇರೋದು, ಪ್ರಾರ್ಥನೆ ಮಾಡ್ತಾ ಇರೋದು. ಪ್ರಾರ್ಥನೆಯ ಮೂಲಕ ಪಡೆಯಲಾಗದ್ದೇ ಇಲ್ಲ ಅಂತನ್ನುವ ವಾಕ್ಯವನ್ನು ನಾವು ಎಷ್ಟು ಸಲ ಹೇಳಿದರೂ ಕೂಡ ಕಡಿಮೆಯದು. ಒಂದು ವೇಳೆ ಆಗಲಿಲ್ಲ, ನಾವು ಪ್ರಾರ್ಥನೆ ಮಾಡಿದ್ವು ಆದರೂ ಕಾರ್ಯ ಆಗಲಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ನಾವು ಅನುಭವಿಸಬೇಕಾದ್ದು ಇದೆ ಅಂತಲೇ ಅರ್ಥ. ಯಾವತ್ತು ಮುಗಿಯುತ್ತೋ ಆ ಕರ್ಮ ಅಂತ ಹೇಳ್ತಕ್ಕಂಥದ್ದು ಅವತ್ತಿನ ದಿವಸವೇ ಅದಕ್ಕೆ ಪರಿಹಾರ. ಅಥವಾ ನಮ್ಮ ಪ್ರಾರ್ಥನೆ ಅಂತ ಹೇಳ್ತಕ್ಕಂಥದ್ದು ಫಲ ಕೊಡೋದಕ್ಕೆ ಪ್ರಾರಂಭವಾದಾಗಲೂ ಕೂಡ ಆ ತಾಪತ್ರಯ ಅಂತ ಹೇಳ್ತಕ್ಕಂಥದ್ದು ಪರಿಹಾರ ಆಗ್ತಾ ಇರುತ್ತೆ. ಆದರೆ ಪ್ರಾರ್ಥನೆ ಮಾತ್ರ ಯಾವ ಕಾರಣಕ್ಕಾಗಿಯೂ ಬಿಡಬಾರದು. ಕೆಲಸ ಆಗದೇ ಇದ್ರೂ ಕೂಡ ಬಿಡಬಾರದು, ಕೆಲಸ ಆದ ಮೇಲೂ ಕೂಡ ಮುಂದುವರಿಸಬೇಕು. ಅದು ಬಹಳ ಮುಖ್ಯವಾದ್ದು. ಹೊಳೆ ದಾಟಿದ ಮೇಲೆ ಅಂಬಿಗರವನಿಂದ ನಮಗೇನಾಗಬೇಕಾಗಿದೆ ಅಂತ ಒಂದು ಮಾತಿದೆ. ದೇವರನ್ನು ಯಾವಾಗಲೂ ಬಿಡತಕ್ಕಂತಹದ್ದಲ್ಲ. ನಾವು ಸುಖವಾಗಿರುವಾಗ ಇನ್ನಷ್ಟು ಹೆಚ್ಚು ಹೆಚ್ಚು ಅವನ ಸ್ಮರಣೆ ಮಾಡಿದಾಗ ಕಷ್ಟಗಳು ಬರೋದೇ ಇಲ್ಲ ಅಂತ ಕಬೀರದಾಸರು ಹೇಳ್ತಾರೆ. ಆದ್ರಿಂದ ನಾವು ಈ ಅವತಾರ ಪುರುಷರು ಅಂತ ಯಾರು ಮನುಷ್ಯ ರೂಪದಿಂದ ಬರ್ತಾರೋ ಅವ್ರನ್ನ ಕೇವಲ ಆ ಮಹೇಂದ್ರಲಾಲ್ ಹೇಳದಂತೆ ಅಮೇಧ್ಯವನ್ನು ವಿಸರ್ಜಿಸತಕ್ಕಂಥ ವ್ಯಕ್ತಿ ಅವರಿಂದ ಅವತಾರ ಪುರುಷ ಅಂತ ಹೇಳತಕ್ಕಂಥ ಈ ಒಂದು ಕ್ಷುದ್ರ ಭಾವದಿಂದ ನೋಡದೆಯೇ ನಿಜವಾದ ಶಕ್ತಿ ಅಲ್ಲಿ ಇದೆ ಅಂತ ಹೇಳ್ತಕ್ಕಂಥ ದೃಢ ವಿಶ್ವಾಸದಿಂದ ಶರಣಾದ ಪಕ್ಷದಲ್ಲಿ ಯಾತಕ್ಕೆ ನಮಗೆ ಒಳ್ಳೆದಾಗೋದಿಲ್ಲ? ಶ್ರೀರಾಮಕೃಷ್ಣ ಇನ್ನೊಂದು ಮಾತು ಹೇಳ್ತಾರೆ, ಸರೋವರದ ಗುಂಡಿಗಳಲ್ಲಿ ಅನೇಕ ಮೀನುಗಳು ಬಂದು ಸೇರಿಕೊಳ್ಳುವ ಹಾಗೆ ಅವತಾರ ಪುರುಷನಲ್ಲಿ ಭಗವಂತನ ಶಕ್ತಿ ವಿಶೇಷವಾಗಿ ಬಂದು ತುಂಬಿಕೊಂಡಿರುತ್ತೆ. ಅವನು ಮನುಷ್ಯ ರೂಪ ತರದೊಂದೇ ಬಾಕಿ. ಆಮೇಲೆ ಆ ಅನಂತ ಪರಬ್ರಹ್ಮ ವಸ್ತು ಅಂತ ಹೇಳ್ತಕ್ಕಂಥ ಅದೇನಿದೆಯೋ ಅಲ್ಲಿಂದ ಎಲ್ಲ ಶಕ್ತಿಗಳು ಕೂಡ ಇಲ್ಲಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ, ಬಂದು ಸೇರ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಎಷ್ಟು ಸತ್ಯ ಈ ಮಾತು. ಉದಾಹರಣೆ ಎಷ್ಟು ಚೆನ್ನಾಗಿದೆ, ಸರೋವರದ ಗುಂಡಿಗಳಲ್ಲಿ ಅನೇಕ ಮೀನುಗಳು ಬಂದು ಸೇರಿಕೊಳ್ಳುವ ಹಾಗೆ. ಆದರೆ ಬೆಂಗಳೂರು ನಗರದವರು ಸರೋವರ ಅಂದ್ರೆ ಏನ್ ಗೊತ್ತು, ಮೀನು ಅಂದ್ರೆ ಏನ್ ಗೊತ್ತು, ಅದೇನು ಒಣಗಿದ್ ಸಿಕ್ಬಹುದಷ್ಟೇನೆ. ಅವುಗಳು ಬಂದು ಆ ಗುಂಡಿಗಳಲ್ಲಿ ಸೇರ್ಕೊಳ್ಳೋದಂದ್ರೆ ಏನ್ ಗೊತ್ತು, ಶ್ರೀರಾಮಕೃಷ್ಣಗೆ ಅದೆಲ್ಲ ಗೊತ್ತು. ಆ ಶಕ್ತಿಗಳು, ಬಾಕಿ ಉಳಿದ ಶಕ್ತಿಗಳು, ದೈವೀ ಶಕ್ತಿಗಳು, ಬಗೆ ಬಗೆಯ ಶಕ್ತಿಗಳು ಈ ಅವತಾರ ಪುರುಷನಲ್ಲಿ ಬಂದು ಸೇರಿಕೊಳ್ಳುತ್ತವೆ. ಉದಾಹರಣೆಗೆ ಕಲ್ಕಿ ಅವತಾರ, ಕಲ್ಕಿ ಅವತಾರ ಅಂತಿದೆ. ಅವನು ಒಬ್ಬ ಬ್ರಾಹ್ಮಣ, ಅವನು ಹೀಗೆ ಬರ್ತಾ ಇದ್ರೆ ಅವನಿಗೊಂದು ಕುದುರೆ ಸಿಕ್ಬಿಡುತ್ತಂತೆ. ಅವನು ಅದ್ರ ಮೇಲೆ ಹತ್ತಿ ಕುಳಿತುಕೊಳ್ತಾನಂತೆ. ಕುಳಿತುಕೊಂಡು ಹಾಗೆ ಪ್ರಯಾಣ ಮಾಡ್ತಾ ಇದ್ರೆ ಒಂದು ಖಡ್ಗ ಬಂದು ಸಿಕ್ಬಿಡುತ್ತಂತೆ ಅವನ ಕೈಗೆ. ಹೀಗೆ ಎಲ್ಲ ತಾವ ತಾವಾಗಿ ಎಲ್ಲ ಬರ್ತಾ ಇರುತ್ತೆ ಅಂತ ಹೇಳ್ತಕ್ಕಂಥ ಒಂದು ವರ್ಣನೆ ಬರುತ್ತೆ. ಅದು ಅವತಾರ ಪುರುಷನ ಲಕ್ಷಣ. ಅದು ಯಾರು ಅನಂತ ಕಲ್ಯಾಣ ಗುಣ ಸಂಪನ್ನನಾದಂತಹ, ಕಲ್ಯಾಣ ಗುಣ ಪರಿಪೂರ್ಣನಾದಂತಹ ಪರಮಾತ್ಮನ ಧ್ಯಾನದಲ್ಲಿ ನಿರತನಾಗಿರ್ತಾನೋ ಅವನಿಂದ ಮಾತ್ರವೇ ನಿಜವಾದ ಲೋಕ ಕಲ್ಯಾಣ ಆಗುತ್ತೆ. ಅವನ ಇಚ್ಛಾ ಮಾತ್ರದಿಂದಲೇ ಲೋಕ ಕಲ್ಯಾಣ ಆಗ್ತಾ ಇರುತ್ತೆ. ಒಳ್ಳೆಯದಾಗಲಿ ಅಷ್ಟು ಹೇಳಿದ್ರೆ ಸಾಕವನು, ಅಷ್ಟು ಭಾವಿಸಿದ್ರೆ ಸಾಕವನು, ಒಳ್ಳೆಯದಾಗುತ್ತೆ. ಅದೇ ತಾನೇ ಶಕ್ತಿ ಅಂತ ಹೇಳಿದ್ರೆ ಆ ಒಂದು ಆಧ್ಯಾತ್ಮಿಕ ಶಕ್ತಿ ಅವನಲ್ಲಿ ಸಂಗ್ರಹೀತವಾಗ್ತಾ ಇರುತ್ತೆ. ಅವನಿಂದ ಮಂಗಳ ಕಾರ್ಯಗಳು ನಡೀತಾ ಇರುತ್ತವೆ. ಅವನಿಂದಲೇನೇ ಭೂಭಾರ ಅಂತ ಹೇಳ್ತಕ್ಕಂಥದ್ದು ಬಹಳ ಮಟ್ಟಿಗೆ ಸಹ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಶ್ರೀರಾಮಕೃಷ್ಣರು ಅವತಾರ ಪುರುಷರಾಗಿ ಸಕಲ ದೈವೀಯ ಶಕ್ತಿಗಳನ್ನು ಕೂಡ ತಮ್ಮೊಳಗೆ ಆವಿಷ್ಕರಿಸಿಕೊಂಡು ಮಂಗಳಕರರಾಗಿದ್ದಾರೆ ಅಂತನ್ನುವ ಮಾತನ್ನು ನಾವು ಇಲ್ಲಿ ಕಂಡುಕೊಳ್ಬಹುದಾಗಿದೆ. ಬಳಿಕ ಮಾಸ್ಟರ್ ಮಾಷೆಯ ಬರಿತಾ ಇದ್ದಾನೆ, ಭಕ್ತರಲ್ಲಿ ಕೆಲ ಕೆಲವರು ಈಗ ಭಾವಿಸ್ತಾ ಇದ್ದಾರೆ ಪರಮಹಂಸರು ಶ್ರೀಕೃಷ್ಣ, ಶ್ರೀ ಚೈತನ್ಯ, ಯೇಸುಕ್ರಿಸ್ತ ಇವರಂತೆ ಅವತಾರ ಪುರುಷರೇನು, ಹೀಗೆಲ್ಲ ಹೇಳ್ತಾ ಇದ್ದಾರಲ್ಲ ಅವತಾರ ಪುರುಷರೇನು. ನೋಡಿ, ಮನುಷ್ಯನ ಮನಸ್ಸು ಒಮ್ಮೆಲೆ ಒಂದು ಹೊಸ ವಿಷಯವನ್ನ, ಹೊಸ ವಸ್ತುವನ್ನ ಗ್ರಹಿಸಿ ಸ್ವೀಕರಿಸುವುದಕ್ಕೆ ಸಿದ್ಧ ಇರೋದಿಲ್ಲ, ಆಲೋಚನೆ ಮಾಡುತ್ತದೆ. ರಾಮಕೃಷ್ಣ ಮಠ ಅಂತ ಹೇಳತಕ್ಕಂಥದ್ದು ಪ್ರಾರಂಭವಾದಾಗ ಮೊದಲು ಬಂದದ್ದೇ ವಿರೋಧ, ತಿರಸ್ಕಾರ. ಆಮೇಲೆ ಬಂತು ಇಂಡಿಫರೆನ್ಸ್ ಅಂತ ಹೇಳಿದ್ರೆ ಉದಾಸೀನ. ಆಮೇಲೆ ಬಂತು ಪುರಸ್ಕಾರ, ಸ್ವೀಕಾರ. ಬಹಳ ನಿಧಾನಕ್ಕೆ ಈ ರಾಮಕೃಷ್ಣ ಆಶ್ರಮ, ಆಶ್ರಮದ ಸಂಪ್ರದಾಯಗಳು ನಮ್ಮ ಹಳೆಯ ಸಂಪ್ರದಾಯದವರಿಗೆ ಸ್ವೀಕೃತವಾಗ್ತಾ ಇದೆ. ಮೆಲ್ಲನೆ ಇದು ತನ್ನ ಒಂದು ಪ್ರಭಾವವನ್ನ ಜನಮನದಲ್ಲಿ ಬೀರ್ತಾ ಇದೆ. ಧಾರವಾಡದಿಂದ ಒಬ್ಬ ಹುಡುಗ, 9ನೇ ಕ್ಲಾಸಿನ ಹುಡುಗ, ಅವನು ರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಓದಿ ಪ್ರಭಾವಿತನಾಗಿ ಪತ್ರವನ್ನು ಬರೀತಾನೆ ಬರೀತಾನೆ ಬರೀತಾನೆ. ಪ್ರತಿಭೆ ಅಂತ ಹೇಳ್ತಕ್ಕಂಥ ಅದು ಇತ್ತು ಅಂತ ಹೇಳಿದ್ರೆ ಅದು 9ನೇ ಕ್ಲಾಸಿನ ಹುಡುಗರಲ್ಲೂ ಕೂಡ ಪ್ರಕಾಶಕ್ಕೆ ಬರಬಹುದು ಅನ್ನೋದಕ್ಕೆ ಆ ಹುಡುಗನ ಪತ್ರಗಳೇ ಸಾಕ್ಷಿ. ಹೀಗೆ ಬೇಕಾದಷ್ಟು ಒಳ್ಳೊಳ್ಳೆ ಹುಡುಗರೆಲ್ಲ ಇದ್ದಾರೆ. ಅವರಿಗೆ ಈ ಶ್ರೀರಾಮಕೃಷ್ಣರ ಜೀವನ ಸಾಹಿತ್ಯ ಅಂತ ಹೇಳ್ತಕ್ಕಂಥದ್ದು, ಜೀವನ ಸಂದೇಶ ಅಂತ ಹೇಳ್ತಕ್ಕಂಥ ತಲುಪಿತು ಅಂತ ಹೇಳಿದ್ರೆ ಬಹಳ ಬೇಗ ನಮ್ಮ ಸಮಾಜ ಅಂತ ಹೇಳ್ತಕ್ಕಂಥದ್ದು ನಳನಳಿಸಿ ಬೆಳೆಯತಕ್ಕಂಥದ್ದನ್ನು ಕಾಣಬಹುದಾಗುತ್ತೆ. ಇದು ಶ್ರೀರಾಮಕೃಷ್ಣರು ಅವತಾರ ಪುರುಷರು ಅಂತ ಹೇಳ್ತಕ್ಕಂಥ ಮಾತನ್ನ ನಿಧಾನಕ್ಕೆ ಸ್ವೀಕರಿಸ್ತಾ ಬರಲಾಗಿದೆ. ಇವತ್ತು ಅದನ್ನ ಬಹಳ ಬೇಗ ಸ್ವೀಕರಿಸುವಂತಹ ಸ್ಥಿತಿಗೆ ಬರ್ತಾ ಇದೆ. 9ನೇ ಸೆಪ್ಟೆಂಬರ್ 1883 ಭಾದ್ರಪದ ಶುಕ್ಲ ಸಪ್ತಮಿ ಭಾನುವಾರ, ಮಾಸ್ಟರ್ ಮಾಷಿಯೇ ಬರಿತಾ ಇದ್ದಾನೆ. ಪರಮಹಂಸರು ಮಧ್ಯಾಹ್ನದ ಊಟ ಮುಗಿಸಿ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ರಾಖಾಲ, ಮಾಸ್ಟರ್, ರತನ್ ನೆಲದ ಮೇಲೆ ಕುಳಿತುಕೊಂಡಿದ್ದಾರೆ. ರತನ್ ಅಂತನೋನು ಯದು ಮಲ್ಲಿಕನ ತೋಟದ ಮನೆಯ ಮೇಲ್ವಿಚಾರಕ. ಆತ ಪರಮಹಂಸರನ್ನ ಬಹಳವಾಗಿ ಗೌರವಿಸ್ತಾ ಇದ್ದುದರಿಂದ ಆಗಾಗ ಅಲ್ಲಿಗೆ ಬಂದು ಹೋಗ್ತಾ ಇದ್ದಾನೆ. ರಾಮ್ಲಾಲ ಮತ್ತು ಹಾಜರಾ ಆಗಾಗ ಕೊಠಡಿಗೆ ಬಂದು ಹೋಗ್ತಾ ಇದ್ದಾರೆ. ಗಂಟೆ ಅಪರಾಹ್ನ 2 ಅಂತ ಬರೀತಾನೆ ಇಲ್ಲಿ. ಆ ರತನ್ ಅಂತ ಹೇಳ್ತಕ್ಕಂಥವನು ಯದು ಮಲ್ಲಿಕನ ತೋಟದ ಮನೆಯ ಮೇಲ್ವಿಚಾರಕ ಅಂತ. ಮೇಲ್ವಿಚಾರಕ ಅಂತಂದ್ರೆ ಸೂಪರ್ವೈಸರ್ ಅಂತ. ಅದನ್ನು ನಮ್ಮ ಇವತ್ತು ಸರ್ಕಾರದಲ್ಲಿ ಒಂದು ಹೊಸ ರೀತಿಯಲ್ಲಿ ಅನುವಾದ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ ಅಪರ ಕಾರ್ಯ ನಿರೀಕ್ಷಕ ಅಂತ. ಸೂಪರ್ವೈಸರ್ ಇರಲಿ ಅಂತ ಮೇಲ್ವಿಚಾರಕ ಅಂತ ಕೊಟ್ಟಿರೋದು ಚೆನ್ನಾಗಿದೆ. ರತನ್ ಅಂತ ಹೇಳ್ತಕ್ಕಂಥವನು ಈಗ ಪರಮಹಂಸರಿಗೆ ತಿಳಿಸ್ತಾ ಇದ್ದಾನೆ, ಯದು ಮಲ್ಲಿಕನ ಕಲ್ಕತ್ತದ ಮನೆಯಲ್ಲಿ ನೀಲಕಂಠ ಎಂಬವನಿಂದ ಬಯಲು ನಾಟಕ ನಡೆಯುವಂತೆ ಏರ್ಪಾಟ್ ಆಗಿದೆ ಅಂತ. ರತನ್ ಶ್ರೀರಾಮಕೃಷ್ಣ ಹೇಳ್ತಾನೆ, ನೀವಲ್ಲಿಗೆ ಬರಬೇಕು, ದಿನ ಗೊತ್ತು ಮಾಡಿದೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದು ಬಹಳ ಒಳ್ಳೆಯದು, ನನಗೂ ಇಚ್ಛೆ ಇದೆ. ನೀಲಕಂಠ ಬಹಳ ಭಕ್ತಿಯಿಂದ ಹಾಡ್ತಾನೆ. ಆಗ ಒಬ್ಬ ಭಕ್ತ ಹೇಳ್ತಾನೆ, ಅದು ನಿಜ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಹಾಡ್ತಾ ಹಾಡ್ತಾ ಅವನ ಕಣ್ಣಿನಿಂದ ಪ್ರೇಮಾಶ್ರು ಸುರಿಯುತ್ತದೆ ಅಂತ ಹೇಳ್ತಾ ರತನ್ನಿಗೆ ಹೇಳ್ತಾರೆ, ಯೋಚನೆ ಮಾಡ್ತಾ ಇದ್ದೇನೆ ರಾತ್ರಿಯನ್ನೆಲ್ಲ ಅಲ್ಲೇ ಯಾಕೆ ಕಳೆದು ಬಿಡಬಾರ್ದು ಅಂತ. ಆಗ ರತನ್ ಹೇಳ್ತಾನೆ, ಬಹಳ ಒಳ್ಳೇದು. ಆಗ ರಾಮ್ಲಾಲ್ ಮತ್ತು ಉಳಿದ ಭಕ್ತರು ರತನ್ನ ಯದು ಮಲ್ಲಿಕನ ಮನೆಯಲ್ಲಿ ನಡೆದ ಕಳ್ಳತನದ ಸಂಬಂಧವಾಗಿ ಕೇಳಿದ್ರು. ಅಂದ್ರೆ ಆಗ್ತಾನೆ ಆ ಯದು ಮಲ್ಲಿಕನ ಮನೆಯಲ್ಲಿ ಒಂದು ಬಗೆಯ ಕಳ್ಳತನ ಆಗಿತ್ತು. ಆಗ ರತನ್ ಹೇಳ್ತಾನೆ, ಯದು ಬಾಬುವಿನ ಮನೆ ದೇವರ ಚಿನ್ನದ ಪಾದುಕೆ ಕಳವಾಗಿ ಬಿಟ್ಟಿದೆ, ಅದಕ್ಕಾಗಿ ಮನೆಯಲ್ಲೆಲ್ಲ ಗೊಂದಲವೋ ಗೊಂದಲ. ಮಂತ್ರಿಸಿದ ತಟ್ಟೆಯಿಂದ ಕಳ್ಳನನ್ನ ಪತ್ತೆ ಮಾಡಿಬಿಡ್ತಾರೆ. ಎಲ್ಲರೂ ಮನೆಯಲ್ಲಿಯೇ ಇರಬೇಕು ಅಂತ ಕಟ್ಟಾಜ್ಞೆ ಆಗಿದೆ. ಯಾರು ಕದಿದಾನೋ ಆತನ ಕಡೆಗೆ ಆ ತಟ್ಟೆ ಚಲಿಸಿಬಿಡುತ್ತೆ. ಯದು ಮಲ್ಲಿಕನ ಮನೆಯಲ್ಲಿ ದೇವರ ಒಡವೆ ಕಳವಾಗಿದೆ. ಸುಮಾರೊಂದು 5-6 ದಿನಗಳ ಹಿಂದೆ ನಂದೊಂದು ಹೊಸ ಚಪ್ಪಲಿ ಕಳೆದೋಯ್ತು. ಅದು ಬಹಳ ಚೆನ್ನಾಗಿತ್ತು, ಯಾರೊಬ್ರು ಭಕ್ತರು ಕೊಡಿಸಿದ್ದು. ನಮ್ಗೆ ಅನ್ಯ ಅಲ್ಲಿಂದ ಬರಬೇಕು, ಬಹಳ ಸಂಕಟ ಆಯ್ತು ನನಗೆ. ಮತ್ತು ಯಾರ್ಯಾರು ಕಳ್ಕೊಂಡಿದ್ದಾರೋ ಅವ್ರ ಮೇಲೆ ಎಲ್ಲ ಒಂದು ಬಗ್ಗೆ ಸಹಾನುಭೂತಿ ಬಂದ್ಬಿಡ್ತು. ನಮ್ಗಾದ್ರೂ ಇಲ್ಲೇ ಕಳೆದುಕೊಂಡು ಹೋದ ಭಕ್ತರಾದ್ರೆ ಮತ್ತೆ ಮನೆಯವರೆಗೂ ನಡ್ಕೊಂಡು ಹೋಗ್ಬೇಕಲ್ಲ, ಬರೀ ಕಾಲದಲ್ಲಿ ಎಷ್ಟು ಕಷ್ಟ. ಈ ಕಳ್ಳರು ಯಾಕಾದ್ರೂ ಹೀಗೆ ಮಾಡ್ತಾರೋ, ಅದೇನ್ ಮಾಡೋದು. ಅದೇ ಭಗವಂತನೇ ಕಳ್ಳನ ರೂಪ ಧರಿಸಿ ಬಂದು ಕದಿಯೋದು ಅಂತ ಅದೇ ಭಗವಂತನೇ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾನೆ. ಆದ್ರಿಂದ ಕೃಷ್ಣಾರ್ಪಣ ಮಸ್ತು. ಮೊನ್ನೆ ತಾನೇ ದಕ್ಷಿಣೇಶ್ವರದಲ್ಲೂ ಕೂಡ ಬೇಕಾದಷ್ಟು ಒಡವೆಗಳೆಲ್ಲ ಹೋದವು ಅಂತ ವರ್ತಮಾನ ಬರ್ತಾ ಇದೆ. ದೇವರು ಒಡವೆ ಕದ್ದವನಿಗೆ ಉದ್ಧಾರ ಉಂಟೆ ಅಂತ ಹೇಳಿದ್ರೆ ಏನಾಯ್ತು ಅವರಿಗೆ? ಏನೂ ಆಗಲಿಲ್ಲ, ಚೆನ್ನಾಗಿದ್ದಾರೆ. ಮತ್ತೊಂದ್ಸತಿ ಕದಿಯೋದಕ್ಕೆ ಓಡಿ ಬರ್ತಾರೆ. ಅವರು ದೇವರನ್ನ ಕೇಳ್ಕೊಂಡೇ ಕದೀತಾರೆ. ಅಮ್ಮ, ಅಷ್ಟೊಂದು ಒಡವೆ ನೀನಿಟ್ಕೊಂಡಿದ್ಯಲ್ಲ, ನಾನು ಬಹಳ ಕಷ್ಟದಲ್ಲಿದ್ದೇನೆ, ತಗೊಂಡು ಹೋಗ್ತೀನಿ ಅಂತ. ಅಮ್ಮನ ಒಡವೆ ಅದು, ಹೋಗಿ ತಕೊಂಡು. ಮಕ್ಕಳು ತಾನು, ಮಗು ತಾನೇ. ನಿನ್ ಬಾಕಿ ಉಳಿದ ಮಕ್ಕಳು ನನಗೇನು ಕೊಡುದಿಲ್ಲ, ನೀನೇ ಕೊಡು. ಎಲ್ಲ ತಂತ ನಿನ್ ಕೊಡ್ತಾರೆ, ನೀನು ಇಟ್ಕೊಂಡು ಏನ್ ಮಾಡ್ತೀನಿ? ನಾನು ತಗೊಳ್ತೀನಿ, ನಾನು ಉಪಯೋಗಿಸ್ಕೊತೀನಿ, ತಗೊಂಡು ಹೋಗ್ತಾರ. ಅದಕ್ಕೆ ಸುಮ್ಮನೆ ಇರ್ತಾಳೆ, ಏನು ಶಾಪಕ್ಕೆ ಪಕ್ಕೊಡೋದಿಲ್ಲ. ರತನ್ ಯದುಬಾಬಿನ ಮನೆಯಲ್ಲಿ ನಡೆದಂತಹ ಕಳ್ಳತನದ ಕುರಿತಾಗಿ ಹೇಳ್ತಾನೆ. ಮತ್ತು ಆ ಕಳ್ಳನ್ನು ಹುಡುಕೋದಕ್ಕೆ ಉಪಾಯ ನೋಡಿ ಒಂದು ಮಂತ್ರಿಸಿದ ತಟ್ಟೆಯನ್ನ ಇಟ್ಬಿಡ್ತಾರಂತೆ. ಅದು ಯಾವನೋ ಒಬ್ಬನ ಬದಿಗೆ ಹೋಗುತ್ತಂತೆ. ಯಾರ ಕಳ್ಳನೋ ಅವನ ಹತ್ರಕ್ಕೆ ಹೋಗಿ ಮುಟ್ಬಿಡುತ್ತಂತೆ, ಅವನನ್ನ ಹಿಡಿದಾಕ್ಬಿಡುದು ಅವನನ್ನ. ಆಮೇಲೆ ಅವನು ಹೌದೋ ಅಲ್ವೋ ವಿಚಾರ ಬೇರೆ, ತಟ್ಟೆ ಮುಟ್ಬಿಡ್ತಲ್ಲ, ಕೆಟ್ಟ ಅವನು. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದು ಹೇಗೆ ಚಲಿಸುತ್ತೆ? ಏನು ತನಗೆ ತಾನೇ ಚಲಿಸುತ್ತಾ? ಆಗ ರತನ್ ಹೇಳ್ತಾನೆ, ಇಲ್ಲ ಅದನ್ನ ಒಬ್ಬ ನೆಲಕ್ಕೆ ಒತ್ತಿ ಹಿಡ್ಕೊಂಡಿರ್ತಾನೆ ಅಂತ ಹೇಳಿದಾಗ ಇನ್ನೊಬ್ಬ ಭಕ್ತ ಹೇಳ್ತಾನೆ, ಇದು ಒಂದು ವಿಧವಾದ ಕೈ ಚಳಕ, ಒಂದು ವಿಧವಾದ ಕೈ ಚಾತುರ್ಯ. ಅಂದ್ರೆ ಏನಂತ ಅಂತಂದ್ರೆ, ಮೆಲ್ಲಗೆ ಯಾರಿಗೆ ಗೊತ್ತಿಲ್ಲದ ಹಾಗೆ ತನಗೆ ಯಾರಿಗೆ ಬೇಕೋ ಅವನಿಗೆ ಹೋಗಿ ತಲುಪಿಸ್ಬಿಡ್ತಾನೆ, ಅದು ಮುಡಿಸ್ಬಿಡ್ತಾರೆ, ಹಾಕೊಂಡು ಹಿಡಿಯಮಲೆ ಹೊಡಿಯಮಲೆ. ಯಾವಾಗ ಆ ಭಕ್ತ ಹೇಳಿದ್ನೋ ಇದೊಂದು ಬಗ್ಗೆ ಕೈ ಚಳಕ ಕೈ ಚಾತುರ್ಯ ಅಂತ ಹೇಳಿದ್ನೋ, ಆಗ ಶ್ರೀರಾಮಕೃಷ್ಣ ಹೇಳ್ಕೊಡ್ತಾರೆ, ಯಾವ ಚಾತುರ್ಯದಿಂದ ಭಗವಂತನ ಸಾಕ್ಷಾತ್ಕಾರ ಸಾಧ್ಯವಾಗುತ್ತೋ ಅದೇ ನಿಜವಾದ ಚಾತುರ್ಯ, ಆ ಚಾತುರ್ಯವೇ ಉತ್ತಮೋತ್ತಮ ಚಾತುರ್ಯ ಅಂತ ಹೇಳಿಬಿಟ್ರು. ಏನು ಮಾತನ್ನು ಹೇಳಿ ಅದನ್ನ ದೇವರ ಸಾಕ್ಷಾತ್ಕಾರಕ್ಕೆ ಬಳಸಿಕೊಳ್ಳುವಲ್ಲಿ ಶ್ರೀರಾಮಕೃಷ್ಣರು ಅಗ್ರಗಣ್ಯರು. ಈ ಕಳೆದು ಹೋಗತಕ್ಕಂಥದ್ದು, ಆಮೇಲೆ ಪತ್ ಸಿಕ್ತಕ್ಕಂಥದ್ದು, ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು, ಇದೆಲ್ಲ ಇದ್ದದ್ದೇ. ಆದರೆ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ಇಂತಹ ಸೃಷ್ಟಿಯನ್ನು ಮಾಡಿದಂತಹ ಪರಮಾತ್ಮ ಎಲ್ಲಿದ್ದಾನೆ ಅವನನ್ನು ಹಿಡ್ಕೊಂಡು ಅವನನ್ನು ಅನುಭವಿಸಬೇಕು. ಅದು ಶ್ರೀರಾಮಕೃಷ್ಣ ಪ್ರಧಾನವಾದ. ಎಷ್ಟು ಜನ ಭಗವಂತನನ್ನು ಅನುಭವಿಸುವುದಕ್ಕೆ ಸಾಧ್ಯವಾದೀತು ಅಂತ ಹೇಳ್ತಕ್ಕಂಥ ಒಂದು ಹಂಬಲ ಶ್ರೀರಾಮಕೃಷ್ಣ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ದೊಡ್ಡ ಚಾತುರ್ಯ. ಏನಕೇನ ಪ್ರಕಾರೇಣ ಮನಃಕೃಷ್ಣೇ ನಿವೇಶಯೇತ್, ಏನಕೇನ ಪ್ರಕಾರೇಣ ಮನಃ ಕೃಷ್ಣೇ ನಿವೇಶಯೇತ್. ಶ್ರೀಕೃಷ್ಣನಲ್ಲಿ ಮನಸ್ಸನ್ನು ನಿಲ್ಲಿಸಿಬಿಡಬೇಕು. ಪ್ರಕಾರ ಯಾವುದು, ರೀತಿ ಯಾವುದು, ಯಾವುದಾದ್ರೂ ಒಂದು ರೀತಿಯಿಂದ ಧ್ಯಾನವನ್ನಾದರೂ ಮಾಡು, ಜಪವನ್ನಾದರೂ ಮಾಡು, ಅವನ ಹೆಸರು ಹೇಳ್ಕೊಂಡು ಹುಚ್ಚುಚ್ಚಾಗಿ ಕುಣಿದಾದರೂ ಕುಣಿ, ಅಥವಾ ಕರ್ಮ ಯೋಗವನ್ನಾದರೂ ಮಾಡು, ಯಾವ ಯೋಗವನ್ನಾದರೂ ಮಾಡು, ಹೇಗಾದರೂ ಮಾಡಿ ಮನಸ್ಸು ಮಾತ್ರ ಕೃಷ್ಣನೊಳಗೆ ಪ್ರವೇಶ ಮಾಡಿಬಿಡಬೇಕು, ಅವನಲ್ಲಿ ಭಕ್ತಿಯನ್ನು ಉತ್ಪನ್ನ ಮಾಡ್ಕೊಂಡು ಬಿಡಬೇಕು ಅಂತ. ಹೀಗೆ ಮಾತು ಮುಂದುವರಿತಾ ಇದ್ದಾಗ ಕೆಲವು ಮಂದಿ ಬಂಗಾಳಿ ದೊಡ್ಡ ಮನುಷ್ಯರು ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡರು. ಅವರಲ್ಲಿ ಒಬ್ಬನ ಪರಿಚಯ ಪರಮಹಂಸರಿಗೆ ಹಿಂದಿಯೇ ಆಗಿತ್ತು. ಅವರೆಲ್ಲರೂ ತಂತ್ರ ಸಾಧನೆ ಮಾಡ್ತಾ ಇದ್ರು. ಅವರಲ್ಲಿ ಒಬ್ಬ ಧರ್ಮದ ಹೆಸರಿನಲ್ಲಿ ಅನೀತಿಯುತವಾಗಿ ವರ್ತಿಸ್ತಾ ಇದ್ದದ್ದು ಪರಮಹಂಸರಿಗೆ ಗೊತ್ತಿತ್ತು. ತಂತ್ರಶಾಸ್ತ್ರ ಸಾಧನೆಯ ಸಮಯದಲ್ಲಿ ಪಂಚ ಮಕಾರಗಳನ್ನು ಉಪಯೋಗಿಸುವುದಕ್ಕೇನೋ ಅನುಮತಿಯನ್ನ ಇತ್ತಿದೆ. ಆದರೆ ಪರಮಹಂಸರದು ಸಂತಾನ ಭಾವ, ಪ್ರತಿಯೊಬ್ಬ ಹೆಂಗಸು ವೇಶ್ಯ ಕೂಡ ಅವರ ದೃಷ್ಟಿಯಿಂದ ಸಾಕ್ಷಾತ್ ಭಗವತಿಯೇ. ಅವರೆಲ್ಲರನ್ನೂ ಅವರು ತಾಯಿ ಅಂತ ಸಂಬೋಧಿಸ್ತಾರೆ. ಶ್ರೀರಾಮಕೃಷ್ಣ ಈಗ ನಗ್ತಾ ಹೇಳ್ತಾರೆ, ಆ ಅಚಲಾನಂದೆಯಲ್ಲಿ ಅಚಲಾನಂದ ಮತ್ತು ಆತನ ಶಿಷ್ಯರ ಭಾವವೇ ಬೇರೆ, ನನ್ನದು ಸಂತಾನ ಭಾವ. ಬಂಗಾಳದಲ್ಲಿ ತಂತ್ರ ಸಾಧನೆ ಅಂತ ಹೇಳ್ತಕ್ಕಂಥದ್ದು ಬಹಳ ಪ್ರಸಿದ್ಧ. ಇವತ್ತು ಅದೆಲ್ಲ ಕೊಲಗೆಟ್ಕೊಂಡು ಕೂತಿದೆ. ಯಾತಕ್ಕೆಂದ್ರೆ ಆ ಸಾಧನೆಯೇ ಅಂತಹದ್ದು, ಕೊಲಗೆಡಿಸುವಂತಹದ್ದೇ ಕೊನೆಗೆ. ಸಾಕ್ಷಾತ್ಕಾರ ಬಹಳ ಕಷ್ಟ. ಯಾತಕ್ಕೆ ಅಂತ ಹೇಳಿದ್ರೆ, ಸ್ತ್ರೀ ಸಂಬಂಧ ಉಳ್ಳಂತಹ ಅದು, ಸ್ತ್ರೀ ಸಂಬಂಧ ಉಳ್ಳಂತಹ ಸಾಧನೆಯದು. ಅಲ್ಲಿ ಮೂರು ವಿಧವಾದಂತಹ ಸ್ತ್ರೀ ಸಂಬಂಧ, ಒಂದು ಪಶುಭಾವ, ಇನ್ನೊಂದು ವೀರಭಾವ, ಮತ್ತೊಂದು ದೈವೀಭಾವ. ದೈವೀಭಾವದಿಂದ ಸ್ತ್ರೀ ಸಂಪರ್ಕದ ಮೂಲಕ ಸಾಕ್ಷಾತ್ಕಾರ ಅತ್ಯಂತ ಸುಲಭ. ಆದರೆ ಅದಕ್ಕೆ ಅತ್ಯಂತ ಶ್ರೇಷ್ಠವಾದ ಪರಿಶುದ್ಧತೆ, ಹೃದಯ ಪರಿಶುದ್ಧತೆ ಇರಬೇಕಾಗುತ್ತೆ. ವೀರಭಾವ, ಯಾರಲ್ಲಿ ರಾಜಸಿಕ ಗುಣ ಜಾಸ್ತಿ ಇರುತ್ತೋ ಅವರು ವೀರಭಾವದಿಂದ ಸ್ತ್ರೀಯನ್ನ, ಶ್ರೀರಾಮಕೃಷ್ಣರು ಕೂಡ ಆ ಬಗೆಯ ಸಾಧನೆಯನ್ನ ಮಾಡಿದ್ರು ಆ ಬ್ರಾಹ್ಮಣಿಯ ಸಹಾಯದಿಂದ. ಅಂದ್ರೆ ಏನು, ತೊಡೆಯ ಮೇಲೆ ಸುಮಾರು 18-19 ವರ್ಷದ ನವ ಯುವತಿಯನ್ನು ಕುಳ್ಳಿರಿಸಿಕೊಂಡು ಜಪ ಮಾಡಬೇಕು. ಶ್ರೀರಾಮಕೃಷ್ಣ ಮಾಡಿದ್ರಂತೆ, ಕಣ್ಣು ಮುಚ್ಚಿಕೊಂಡು ಅಮ್ಮ ಅಮ್ಮ ಅಮ್ಮ ಅಂತ ಪ್ರಾರ್ಥನೆ ಮಾಡಿಕೊಂಡು ಜಪ ಮಾಡಿ ಗೆದ್ದೆ, ಹೇಗೋ ಮಾಡಿ ಗೆದ್ದೆ ಅಂತ ಹೇಳ್ತಾರೆ ಅವರು. ಇನ್ನೊಂದು ಪಶುಭಾವ ಇದೆ, ಅದು ಇನ್ನೂ ಹಲಸು. ಆ ಸಾಧನೆ ಮಾಡಬೇಕಾದ್ರೆ ಇನ್ನಷ್ಟು ಹೆಚ್ಚಿನ ಪೂರ್ವ ಸಿದ್ಧತೆ ಬೇಕಾಗುತ್ತೆ. ಇಂತಹ ಸಾಧನೆಯಲ್ಲಿ ಅಲ್ಲಿರ್ತಕ್ಕಂಥ ಜನ ತೊಡಗಿರ್ತಾರೆ. ಈ ಅಚಲಾನಂದ ಅಂತ ಹೇಳ್ತಕ್ಕಂಥ ಒಬ್ಬ ಸಾಧಕ ಮತ್ತು ತನ್ನ ಶಿಷ್ಯರೊಂದಿಗೆ ಅವನು ಆ ಬಗೆಯ ಸಾಧನೆಯಲ್ಲಿ ಮಗ್ನನಾಗಿರ್ತಾನೆ. ಅದನ್ನು ಶ್ರೀರಾಮಕೃಷ್ಣರು ಒಪ್ಪೋದಿಲ್ಲ, ಕಾರಣ ಅದು ಹೊಲಸು. ಅದಕ್ಕೋಸ್ಕರ ಹೇಳ್ತಾರೆ, ಅವನೇನೋ ಆ ಬಗೆಯ ಸಾಧನೆ ಮಾಡ್ತಾನೆ, ಆದರೆ ನನ್ನದು ಮಾತ್ರ ಸಂತಾನ ಭಾವ. ನಾನು ಹೆಂಗಸರನ್ನ ತಾಯಿ ಅಂತ ತಿಳಿಯದೆ ಹೊರತು ನಾನು ನನ್ನ ಅರ್ಧಾಂಗಿನಿ ಅಂತ ಕರೆದು ಆ ರೀತಿಯಲ್ಲಿ ನಾನು ಸಾಧನೆ ಖಂಡಿತವಾಗಿ ಮಾಡಲಾರೆ. ಜಗನ್ಮಾತೆಯ ದೃಷ್ಟಿಯಿಂದಲೇನೇ ನಾನು ಎಲ್ಲರನ್ನ ನೋಡಿಕೊಂಡೇನೆ ವಿನಃ ಬೇರೆ ಯಾವ ದೃಷ್ಟಿಯಿಂದ ನಾನು ನೋಡೋಕೆ ಸಾಧ್ಯ ಇಲ್ಲ. ಆದ್ರಿಂದ ನಾನು ಮಗುವಾಗಿಯೇ ಉಳಿತಕ್ಕಂಥವನು ಅಂತ ಹೇಳ್ತಾರೆ. ಆಗ ಬಂಗಾಳಿ ಬಾಬುಗಳು ಯಾವ ಮಾತನ್ನು ಆಡದೆ ಸುಮ್ಮನೆ ಕುಳಿತುಕೊಂಡಿದ್ದಾರಂತೆ. ಈಗ ಶ್ರೀರಾಮಕೃಷ್ಣರು, ನನ್ನದು ಸಂತಾನ ಬಾಬ ಅಚಲಾನಂದ ಆಗಾಗ ಇಲ್ಲಿಗೆ ಬಂದು ಹೋಗ್ತಾ ಇದ್ದ. ಯಾತಕ್ಕೆ ಅಂತಂದ್ರೆ ಭಗವತಿಗೆ ಅರ್ಪಿಸಿದಂತಹ ಮದ್ಯವನ್ನ ಅವನು ಕುಡಿಯೋದಕ್ಕೆ ಬಹಳ ಆಸೆ. ಅದಕ್ಕೋಸ್ಕರ ನನ್ನದು ಸಂತಾನ ಭಾವ ಅಂತನ್ನೋದನ್ನು ಕೇಳಿ ತನ್ನದೇ ಸರಿ ಅಂತ ಹಠ ತೊಡಲಾರಂಭಿಸಿದ. ಒತ್ತಿ ಒತ್ತಿ ಹೇಳೋದಕ್ ಶುರು ಮಾಡಿದ. ಹೆಂಗಸಿನೊಡನೆ ವೀರಭಾವ ಸಾಧನೆ ಮಾಡೋದನ್ನ ನೀವು ಯಾಕೆ ಒಪ್ತಾ ಇಲ್ಲ? ಶಿವ ಸ್ವತಃ ಅದನ್ನ ಬರೆದ ಪುಸ್ತಕ ಅದು. ಶಿವನ ಬರವಣಿಗೆಗೆ ನೀವು ಮನ್ನಣೆ ಕೊಡದ ಹಾಗೆ ಆಗ್ಬಿಡ್ತಲ್ಲ. ಆತ ತಂತ್ರಶಾಸ್ತ್ರವನ್ನ ಸ್ವಂತ ಕೈಯಿಂದಲೇ ಬರೆದಿದ್ದಾನೆ. ಅದರಲ್ಲಿ ಎಲ್ಲಾ ವಿಧದ ಸಾಧನೆಗಳನ್ನು ನಿರೂಪಿಸಿದ್ದಾನೆ. ವೀರಭಾವದ ಸಾಧನೆಯು ಕೂಡ ಅದರಲ್ಲಿ ಇದೆ ಅಂತ ಆತ ಹೇಳ್ತಾನೆ. ಆಗ ಅವನಿಗೆ ನಾನು ಹೇಳಿದೆ, ನನಗದೆಲ್ಲ ಗೊತ್ತಿಲ್ಲ, ನನಗೆ ಇವೆಲ್ಲ ಸ್ವಲ್ಪವೂ ರುಚಿಸೋದಿಲ್ಲ, ನನ್ನದು ಸಂತಾನ ಭಾವ, ನಾನು ಹೀಗೆ ಇರ್ತೇನೆ ಅಂತ ಇಷ್ಟೇ ಹೇಳಿ ಅಲ್ಲಿಂದ ಸುಮ್ಮನಾಗ್ಬಿಟ್ಟೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆದ್ರಿಂದ ಅವರವರ ಒಂದು ರಕ್ಷಣೆಯ ಜವಾಬ್ದಾರಿಯನ್ನ ಅವರವರೇ ಮಾಡಿಕೊಳ್ಬೇಕು. ಬಗೆಬಗೆಯ ಜನ ಬಂದು ಬಗೆಬಗೆಯ ಬೋಧನೆಗಳನ್ನು ಕೊಟ್ಟು ಈ ರೀತಿಯಲ್ಲಿ ಹೋದ್ರೆ ಬೇಗ ಸಿದ್ಧಿ ಮುಡ್ತದೆ, ಸಿದ್ಧಿ ಆಗ್ತದೆ ನಿನಗೆ ಅಂಥೇಳಿ ಸುದ್ದಿ ಕೊಡ್ತಾರೆ. ಅದನ್ನೆಲ್ಲ ಕೇಳೋದಕ್ಕೆ ಹೋಗಬಾರ್ದು. ಅಂತಂಥವ್ರೆಲ್ಲ ಬಂದೆಲ್ಲ ಕೇಳಿದಾಗ ಆ ಥರ ಹೇಳಿದಾಗ ಇವರಿಗೂ ಕೂಡ ಹೌದು ಅನಿಸ್ಬಹುದು, ಆದರೆ ಹಾಗೆ ಮಾಡೋದಿಲ್ಲ ಶ್ರೀರಾಮಕೃಷ್ಣರು. ತಮ್ಮ ಧರ್ಮದಲ್ಲಿ ಅವರು ನೆಲೆ ನಿಲ್ತಾರೆ ಅಂಥೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.